ಮಣಿ ಅಂದ್ರೆ ಏನು? ತುಂಬಾ ಮುದ್ದು ಥೇ ನಿನ್ನ ಹಾಗೆ. ಅಪ್ಪ, ಆನ್ಲೈನ್ ಫಾರೆಕ್ಸ್ ಟ್ರೇಡಿಂಗ್ ನಲ್ಲಿ ಬೆಸ್ಟ್ ಆಫರ್ಸ್, ಹೈ ರಿಟರ್ನ್ಸ್, ಬೋನಸ್ ಡೆಪಾಸಿಟ್ ಮತ್ತು ಇನಾಮು ಗೆಲ್ಲುವ ಅವಕಾಶ. ಮಾಡಿದ್ದುಣ್ಣ ಮಹಾರಾಯ ಅಂದ್ರೆ ತೊಂದ್ರೆ ಮನೆ ಕರೆದಂಗೆ ನಿನ್ನ ಅಪ್ಪನ ಹಾಗೆ. ಆರ್ಬಿಐ ಹೇಳುತ್ತೆ, ಆಕರ್ಷಕ ಆಫರ್ಸ್ ನ ದುರಾಸೆ ತೋರಿಸುವ ಅನಧಿಕೃತ ಪ್ಲಾಟ್ಫಾರ್ಮ್ಸ್ ನಲ್ಲಿ ಫಾರೆಕ್ಸ್ ಟ್ರೇಡಿಂಗ್ ಮಾಡೋದಂದ್ರೆ ಕಾಲ್ ಮೇಲೆ ಚಪ್ಪಡಿ ಕಲ್ಲು ಇಳಿದಂತೆ. ಹಾಗಂದ್ರೇನು? ಇವರನ್ನೇ ಕೇಳು. ಗೊತ್ತಾಯ್ತು ಅಪ್ಪ. ಆರ್ಬಿಐ ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ. ಬೊಜ್ಜು ಹಲವು ಕಾಯಿಲೆಗಳಿಗೆ ಮೂಲ ಕಾರಣ. ಸಿಹಿ ತಿಂಡಿ, ತಂಬಾಕು, ಕರಿದ ಪದಾರ್ಥಗಳ ಸೇವನೆ, ನಿಯಮಿತ ವ್ಯಾಯಾಮದ ಕೊರತೆ, ಇವು ಬೊಜ್ಜು ಬೆಳೆಯಲು ಮುಖ್ಯ ಕಾರಣ. ತಜ್ಞ ವೈದ್ಯರಿಂದ ಮಾರ್ಗದರ್ಶನ ಪಡೆದು ಆರೋಗ್ಯ ಕಾಪಾಡಿಕೊಳ್ಳಿ. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 6:51. ಕೃಷಿ ರಂಗ. ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರಗಳು ಹಾಗೂ ಕೃಷಿರಂಗ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ರೈತ ಮಿತ್ರರೇ, ನಮ್ಮ ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮೊದಲಿಗೆ ತೋರಣ ಹೂರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮವಿದೆ. ಪ್ರಸ್ತುತಪಡಿಸುತ್ತಾರೆ ಎನ್ ಕೇಶವಮೂರ್ತಿ, ಆರ್ ಲೋಕೇಶ್ವರಿ ಹಾಗೂ ಡಾಕ್ಟರ್ ಮೈಸೂರು ಉಮೇಶ್. ನಂತರದಲ್ಲಿ ಕೃಷಿ ಲೋಕ, ಅದಾದ ನಂತರ ಕೃಷಿ ದರ್ಪಣ, ವಾರದ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮಗಳ ಮುನ್ನೋಟ, ಪ್ರಸ್ತುತಿ ಆರ್ ಲೋಕೇಶ್ವರಿ. ಈಗ ಕೇಳಿ ಕಾರ್ಯಕ್ರಮ ತೋರಣ ಹೂರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ. ತೋರಣ ಹೂರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ. ಓ ಕಮಲಕ್ಕ, ಓ ಬರಣ, ಮುಡುಕ್ತೋರೆ ಜಾತ್ರೆನಾಗೆ ಕಿರ್ಚಿ ಕಿರ್ಚಿ ಕಿರ್ಚಿ ಇವ ತಿರುಗು ನೋಡ್ನಿಲ್ಲ, ಹಂಗೆ ಹೊಂಟೋದಾತಾಗೆ. ಅವನಲ್ಲಿ ಅವನ ಗಮನನೇ ಎಲ್ಲೋ ಇತ್ತು. ಅದ ಅವನ ಬಾಳೆಹಣ್ಣ ತ್ಯಾರ ಮೇಲೆ ಎಸೆಯದೆ ಅವನಿಗೆ ಗಮನ. ಅಲ್ಲ ಅಮ್ಮ, ಬೋ ಚೆನ್ನಾಗಿ ಮಾತಾಡ್ತಾವ್ ನಮ್ ಜಯಣ್ಣ. ಏನು ಅಂತಂದ್ರೆ, ಅಲ್ಲಪ್ಪ ಈಗ ಜಾತ್ರೆಗೆ ತಮಟೆ ಒಡೆಯವ್ರು ಬರ್ತಾರೆ, ಹಂಗೆ ಕೇಲ್ ಹೊತ್ಕೊಂಡ್ ಬರ್ತಾರೆ, ಮಂಗಳವಾದ್ಯದವ್ರು ಇರ್ತಾರೆ, ಹಂಗೆ ನನ್ನ ಕಿರ್ಚಕ್ ಕರ್ಸಿದ್ರ ಅಲ್ಲಿ. ಏ ನೀನು ಕಿರ್ಚಕ್ಕಿಂತ ಹೆಚ್ಚಾಗಿ ಅಲ್ಲಿ ಬಣ್ಣ ಬಣ್ಣದ ಬತಾಸಿತ್ತಲ್ಲ, ಅದನ್ನ ನೋಡೋದೆ ಆಗೋಯ್ತು ಬಿಡು ನಿನ್ ಗಮನ. ಎಷ್ಟು ಚಂದಾಗಿ ಜೋಡಿಸಿದ್ರು ಅಂತಂದ್ರೆ, ಒಂದ್ ಬಿಲ್ಡಿಂಗ್ ನೋಡ್ದಂಗ ಆಯ್ತಿತ್ತು ಕವ, ಅದನ್ನ ಪಿರಮಿಡ್ ಅಂತಾರಲ್ಲ, ಹಂಗ ಜೋಡಿಸಿ ಕಂಡು ಇಟ್ಕೊಂಡಿದ್ರು. ಅಲ್ಲ ಅಲ್ಲೋಗಂತೂ ನೋಡಕ್ ಆಗ್ನಿಲ್ಲ, ಅದೆಲ್ಲೋ ಈಜಿಪ್ಟ್ ದೇಶದಾಗ ಅದಂತಲ್ಲ. ಹೂಕಪ್ಪ ಇಲ್ಲೇ ನೋಡ್ಕೊಂಡ್ಬಿಡು ಮಗ. ಅದೇನೋ ಅದ್ರೊಳಗೆ ಇದು ಸತ್ತೋಗಿರ್ತಾರಲ್ಲಪ್ಪ. ಮಮ್ಮಿ ಮಮ್ಮಿ ಅದ್ ಯಾವ್ದಪ್ಪ ಮಮ್ಮಿ? ಸತ್ತೋಗಿರೋರ್ನ ಅಲ್ಲಿ ಮಲಗಿಸಿರ್ತಾರಲ್ಲ ಅಣ್ಣ. ಐಕ ಓದ್ತಾ ಇತ್ತು ಈಜಿಪ್ಟಿನ ಪಿರಮಿಡ್ ಅಲ್ಲಿ ಮಮ್ಮಿ ಇರ್ತವೆ ಅಂತ. ನನ್ಗೆ ಗೊತ್ತಿರ್ಲಿಲ್ಲ ಕಣ. ಅಂದ್ರೆ ಮನ್ಲಿರೋದಿಲ್ಲ ಹಂಗಲ್ಲ, ಅಲ್ಲೆಲ್ಲ ಹಿಂದೆಲ್ಲ ಸತ್ತು ಹೊಂಟೋಗಿದ್ರಲ್ಲ ರಾಜಮಹಾರಾಜರು, ಅವರು ಯಾವಾಗ್ಲೂ ಇರ್ಬೇಕು ಅನ್ನೋ ಪ್ರೀತಿನಾಗೆ ದೇಹನ ಹಂಗೆ ಸಂರಕ್ಷಣೆ ಮಾಡಿ ಮಡ್ಗವ್ರಲ್ಲ, ಅದಕ್ಕೆ ಹಂಗಂತಾರಂತೆ. ಅಲ್ಲ ಕಂಜಯ್ಯಣ್ಣ, ಈಗ ಅದನ್ನ ಆಗದ್ರೆ ಅದೇನು ಹೇಳ್ತಾರಲ್ಲವ ಅಸ್ತ್ ಪಂಜರ ಹಂಗಂಗೆ ಕಂಡದ ಕಂಡಣ್ಣ. ಅಲ್ಲ ಅವ್ರು ಏನೇನು ತಿಂಡಿ ಎಲ್ಲ ಇಷ್ಟಪಡ್ತಾ ಇದ್ರು, ಅದು ಅವ್ರು ಹಾಕೊಳ್ಳೋ ಬಟ್ಟೆ ಒಡವೆ ಎಲ್ಲ ಇಟ್ಬಿಟ್ಟು ದೇಹನೇ ಹಂಗೆ ಸಂರಕ್ಷಣೆ ಮಾಡೋರು ಚರ್ಮದ ಸಮೇತ ಹಂಗೆ ಕೆಡದೇ ಇದ್ದಂಗೆ. ಅದಿರ್ಲಿ ಬಿಡು, ನಿನ್ ಬತಾಸ್ ಕತೆ ಹೇಳು. ಅದಕ್ಕಪ್ಪ ಬತಾಸು ಅಂತಿದ್ದಂಗೆ ಪಿರಮಿಡ್ ನೆಪ್ಪ ಆಯ್ತು. ಹಂಗೆಯೇ ಈ ಪುರಿ ಕಳ್ಳೆ ಇದೆಲ್ಲ ಅರ್ಧ ಪಿರಮಿಡ್ ಖಾಲಿ ಮಾಡದೆ ಅಂತ ಕಾಣ್ತದೆ. ಏನ್ ತುಟಿ ಎಲ್ಲ ಕೆಂಪ್ಕಾಗೋಗಿತ್ತು, ಇದೇನಣ್ಣ ನೀನು ಅಂದ್ರೆ ಬತಾಸ್ ತಿಂದೆ ಕಣವ್ವ? ಆಮೇಕೆ ಜ್ಯೂಸ್ ಕುಡ್ದವನೇ ಬಣ್ಣದ್ದು ಅದು ಮೆತ್ಕೊಬಿಟ್ಟದೆ ಬಿಡು. ಅದೇನು ಲಿಪ್ಸ್ಟಿಕ್ ಕಂಡಂಗಿತ್ತೇನೋ ಅದು ನನ್ ತುಟಿಗಳು. ಅಲ್ಲ ನೀನು ಕೆಂಪದ್ ಕುಡ್ದಿದ್ರೆ ಹಂಗ ಕಂಡಿರೋದು, ಅದೇನೋ ಹಳದಿ ಕಲರ್ ಕುಡ್ದ್ ಬಿಟ್ಟಿದ್ದಂತ ಬುಡಪ್ಪ ನೀನು. ನಾಕ್ ಸಾಟ್ಕೆ ಬಿಟ್ಬಿಟ್ಟಮ್ಮ ನೀನು ಈ ಮುಡುಕ್ ತೊರೆಗೆ ಯಾಕೆ ಹೋಗಿದ್ದು ಅಂತ ಓಸಿ ಹೇಳು. ಇದು ಒಳ್ಳೆ ಚೆನ್ನಾಯ್ತಲ್ಲ, ಜಾತ್ರೆಗೆ ಯಾಕೆ ಹೋಯ್ತಾರೆ? ಒಂದು ಕಡಸ ಮಾರ್ಬೇಕಿತ್ತ, ಹೋಗಿ ಮಾರ್ಕೊಂಡು ಚಂದಾಗಿರೋದು ದುಡಿಯೋ ಒಂದ್ ಜೊತೆ ಎತ್ತ ತಕ ಬಂದಿದೀನಿ. ಹ್ಮ್ ಕಪ್ಪ, ಅಲ್ಲ ತಂದಿದ್ದೆ ಅದು ಮಾರಾಟ ಆಯ್ತ ಜಯಣ್ಣ? ಕಡಸು ಒಳ್ಳೆ ದರಕ್ಕೆ ಹೋಯ್ತು ಬುಡಪ್ಪ. ಹಂಗಾರೆ ನಮ್ಗೆ ಒಂದು ಪಾರ್ಟಿ ಯಾಕೆ ಕೊಟ್ಬಿಡು ನೀನು? ಅಲ್ಲ, ಈ ತಿರುಮಕೂಡ್ಲು ನರಸೀಪುರದಾಗೆ ಇದು ನಡೀತದಂತೆ. ಯಾವ್ದಪ್ಪ? ಕುಂಭ ಮೇಳ. ಕಂಜಯ್ಯಣ್ಣ, ಅದೇನ 3 ವರ್ಷಕ್ಕೊಂದ್ಕಿತ ಮಾಡ್ದಾರಂತಲ್ಲಪ್ಪ ಅದ. ಅಲ್ಲಿ ಪ್ರಯಾಗ್ ರಾಜ್ಗಂತೂ ನೀ ಕರ್ಕ ಹೋಗಿಲ್ಲ, ಫ್ಲೈಟ್ ಸಿಕ್ತಿಲ್ಲ ಕಪ್ಪ. ಯಾಕಣ್ಣ, ಟ್ರೈನ್ ಇಲ್ವೇ? ಅವ್ ಟ್ರೈನ್ ಆಗಿ ನಿಂತ್ಕೊಂಡು ಹೋಗಕ್ ಆಗದ್ದ? ನಮ್ಮ ಕುಂತ್ಕೊಂಡ ಬಿಡು. ರಸೋ ರಸ್ಸು, ಮೊನ್ನೆ ನಮ್ ಭಾವನಂಟಂಗೆ ಬೆಂಗಳೂರಿನಿಂದ ಯಾರೋ ಫೋನ ಮಾಡಿದ್ರಂತೆ. ಅವ್ರು ಹೇಳಿದ್ರಂತೆ, ನೋಡಪ್ಪ ಪ್ರಯಾಗ್ ರಾಜ್ಗ ಹೋಗಕ್ಕ ಏನು ಫ್ಲೈಟ್ನಾಗೆ 5 ಟಿಕೆಟ ರೆಡಿ ಮಾಡಿದೀವಿ, 3 ಜನ ಆಗವ್ರೆ, ಇನ್ನಿಬ್ರು ಬರಬೇಕು. ಫ್ಲೈಟ್ ಆಗಿ ಹೋಗೋದು, ಅಲ್ಲಿ ಉಳ್ಕೊಳ್ಳೋದು, ಆಮೇಲೆ ತ್ರಿವೇಣಿ ಸಂಗಮದಾಗ ಗಂಗಾ ಯಮುನಾ ಸರಸ್ವತಿ ಸಂಗಮದಾಗ ಮುಳುಗೋದು, ಆಮೇಲೆ ತಿಂಡಿ ಗಿಡಿ ತಿನ್ಕೊಂಡು ಮುಂದಿನ ದಿವಸ ಫ್ಲೈಟ್ನಾಗೆ ಬರೋದು. ಇನ್ನಿಬ್ರಿಗೆ ಅವಕಾಶ ಅದೆ ಅಂತ ಅವನಿಗೆ ಬೋ ಖುಷಿ ಆಗ್ಬಿಡ್ತಂತೆ. ಅಲ್ಲಿ ನಾನು ಹೋಯ್ತೀನಿ ಅಂತ. ಆದರೂ ಒಂದು ಕಂಡೀಷನ್ ಅದೇ ಅಂದ್ರೆ, ಇವನಪ್ಪ ನಿಂತ ಫ್ಲೈಟ್ ಇರಬೇಕು ಅಂತ. ಫ್ಲೈಟು ಅಂಥವಿರ್ಬೇಕಾ? ಹೋ ಸರಿ ಕಂಡ್ಬಿಡು. ಪರವಾಗಿಲ್ಲ ಅನ್ಕೊಂಡೆ. ನೋಡು ಕಮಲಕ್ಕ, ನಾನು ಮತ್ತೆ ಚಂದ್ರಣ್ಣ ಕರ್ಕೋಬಿಡು. ನೋಡಪ್ಪ ನಮ್ಗ ಫ್ಲೈಟ್ ಇದ್ದಿದ್ರೆ ನಾಮ ಯಾಕೆ ಹಳ್ಳಿ ಇರ್ತಿದ್ದೋ, ಯಾಕೆ ಸೇರ್ಕತ್ತಿದ್ದೋ ಕಣ. ಫ್ಲೈಟ್ ಇಲ್ಲ ಅಂದಲ್ಲ, ಅದಕ್ಕೆ ಗೆಪ್ತಿ ಬಂತು ಅಂತೂ ಅಲ್ಲ ಆಗ್ನಿಲ್ಲ ಅಣ್ಣ. ಇದು ದಕ್ಷಿಣ ಗಂಗೆ ಅಲ್ವೇನಣ್ಣ? ಹೋಕಪ್ಪ, ದಕ್ಷಿಣ ಕಾಶಿ ಅಂದ್ರಲ್ಲಪ್ಪ. ದಕ್ಷಿಣ ಕಾಶಿ ನಂಜನಗೂಡು ಕಣ. ಹ್ಞೂ ಅಲ್ವವ್ವ, ನೋಡು ನನಗೆ ಮಾರ್ತೋಗಿತ್ತು ಕಣ. ಅಲ್ಲಿಂದ ಆಸೆ ಹರ್ಕ ಬರೋದಿಲ್ವೇ ಕಬಿನಿ? ಆ ಪುಣ್ಯನ ತಗ ಬಂದಿರ್ತದೆ ಅಣ್ಣ. ನಾನು ಹೇಳಿದ ಕಾವೇರಿ ಬಗ್ಗೆ, ಕಾವೇರಿ ದಕ್ಷಿಣ ಗಂಗೆ. ಆ ಗಂಗೆ ಆದ್ರೇನು, ಈ ಗಂಗೆ ಆದ್ರೆ ನೀರಲ್ವಪ್ಪ? ನೀರಂತ ಅಲ್ಲ ಕಣಣ್ಣ, ಪುಣ್ಯ ಇರ್ತೈತೆ. ಈ ಕಡೆಯಿಂದ ತಾಯಿ ಕಪಿಲಮ್ಮ ಬತ್ತಾಳೆ, ಆ ಕಡೆಯಿಂದ ಕಾವೇರಮ್ಮ. ಕಾವೇರಿ ಇನ್ನೊಂದ್ ಯಾವ್ದು ಹೇಳು ನೋಡುಮ್ಮ, ಒಳಗ ಇರ್ತದಂತಲ್ಲಪ್ಪ. ಆದ್ರೆ ಹೆಸರು ಹೇಳು ನೋಡು. ಸ್ಫಟಿಕ ಧವಳ ತೀರ್ಥ ಅಂತ, ಅಲ್ಲಿಂದಲೇ ಉದ್ಭವ ಆಗುದು. ಅಲ್ಲೋಗಿ ಮುಳುಗಾಕ್ ಬಂದ್ಬಿಡುಮ್ಮ. ಮುಳುಗದ್ ಮುಳುಗ್ತಿದೆ ಎದ್ದಳು ಮ್ಯಾಕೆ. ಮುಳುಗಾಕ್ ಬಂದ್ಬಿಡುಮ ಅಂದಿದ್ದು. ಬಂದ್ಬಿಡಮ್ಮ ಅಂತಂದೆ ಇನ್ನೇನು ಅಲ್ಲೇ ಇರಕ್ಕಾದವ. ಅದೇ ಈ ಬೊಬ್ರು ಅನ್ನ ಪಿಕ್ಚರ್ ಅಲ್ಲಿ ರಾಜ್ಕುಮಾರ್ ಅಣ್ಣ, ಅದೇನೋ ಗಂಗಲ್ಲಿ ಸ್ನಾನ ಮಾಡ್ಕೊಂಬತ್ತೀನಿ ಅನ್ಬಿಟ್ಟು ಇಳತ್ತೆ ತಕ್ಷಣ ಅದು ಯಾರೋ ಬಂದು ಎಳಕೊಂಬಿಟ್ಟೋದ್ರಂತಲ್ಲ, ಹಂಗೆ ನಮ್ ಜಯಣ್ಣನ ಎಳಗಿಳ್ಕೊಂಡ್ಬಿಟ್ಟೋಗ್ಬಿಟ್ಟು ಅಲ್ಲಿ ಪಾತಾಳಕ್ಕೆ. ಇದಪ್ಪ ಏನಪ್ಪ ಹೇಳ್ತೀನಿ, ಹೊಸಿ ತಡೀರಿ, ನಾನ್ ಬೇಡ ಚಂದ್ರನಾಥ್ ಮೇಲೆ ಅವನೇ, ಅವನ್ ಇನ್ನೂ ಚೆನ್ನಾಗವನೆ, ನಾನ್ ಬಿಟ್ಬಿಡಿ ಅವನ್ ಕಳಿಸ್ತೀನಿ ಅಂತ ಹೇಳ್ತೀನಿ. ಬಿಡಪ್ಪ ಅಲ್ಲಕಪ್ಪ, ನಂಗೆ ಅಲ್ಲಿ ಮಹಾರಾಜರು ಮಾಡ್ತಾರೆ ಪಾತಾಳ ಲೋಕದಲ್ಲಿ ಅಂತಂದ್ರೆ ನಾನ್ ಮುಳುಗೇ ಬಿಡ್ತೀನಿ ಕಣ. ಆಮೇಲೆ ನಾವೇನ್ ಮಾಡೋದ್ ಹೇಳು, ಚಂದ್ರಣ್ಣ ಎಲ್ಲಿ, ಚಂದ್ರಣ್ಣ ಎಲ್ಲಿ ಇರ್ಬೇಕಾಗಿ? ಏನ್ ಮಾಡ್ದ ಯಾವ ಓದವನು ಓದ ಅಂತ ಅನ್ಕೊಂಡು ತಿಥಿಪತಿ ಮಾಡ್ಕೊಂಡು ಒಳ್ಳೆ ಊಟ ಗೀಟ ಮಾಡ್ಕೊಂಡು ಸಂತೋಷವಾಗಿರ್ತೀರಿ ಕಣ. ಏನ ಮಾತಾಡ್ತೀಯ, ಮತ್ ನೀನ್ ತಿರುಗಿ ಬಂದ್ಬಿಟ್ರು ನಮಗ್ ಕತೆ ಆಯ್ತದಲ್ಲ. ಅಯ್ಯೋ ಒಬ್ಬೊಬ್ಬರು ವಾಹನದಲ್ಲಿ ಅದೇನಪ್ಪ ರಾಜ್ಕುಮಾರ ಅಣ್ಣ ಮೇಲಕ್ ಬಂದ್ಬಿಟ್ಟಂಗ್ ನಾನ್ ಬರಕಾದ್ದೇ. ನೀನ್ ಹೋಗಿರೋದು ರಾಜನಾಗಿ ಕಿರೀಟ ಪರೀಟ ಹಾಕೊಂಡ್ ಬಂದ್ಬಿಟ್ರೆ, ನಿಮ್ ಹೆಂಡ್ರು ನಮ್ಮಿಬ್ರು ಹಿಡ್ಕೊಬಿಟ್ರೆ ಎಲ್ಲ ಮಾಡಿಸ್ಬಿಟ್ರಿ ನನ್ ಕೈಲಿ. ಯಜಮಾನ್ರು ಮತ್ತೆ ಏನು ಒಂದ್ ಕಳೆದಿಲ್ಲ ಕಣ್ಬಿಡು, ಓದವನ್ ಓದ ಬಿಟ್ಬಿಡಮ್ಮ ಅಂತ ಅನ್ಕೊಂಡು ಅವ್ರು ನೆಮ್ಮದಿಂದ ಇರ್ತಾರ ಕಣ. ಎಲ್ಲಿ ಓದಿಯ ನೀನು? ಅದು ಬಿಡು, ಈಗ ಒಂದು ಮುಡುಕ್ ತೊರೆದಾತಲ್ಲ, ಈಗ ತಿರುಮಕೂಡ್ಲು ನರಸೀಪುರ ದಿಕ್ಕಿಗೆ ಹೋಗ್ಬೇಕು. ಹೂಕಪ್ಪ ಅದು ಯಾವತ್ತು ಹೋಗ್ಬೇಕು ಹೇಳು ಮತ್ತೆ. ಅಲ್ಲ ಯಾವತ್ತು ಅಂತ ಅಂದ್ರೆ ಈಗ ನೋಡಪ್ಪ ನಾಳೆಯಿಂದ ಶುರು ಆಯ್ತ ಕಣ ಜಯಣ್ಣ, 10ನೇ ತಾರೀಕು ಕಪ್ಪ ಸ್ವಾಮಾರ್ದಿಂದ. ಸ್ವಾಮಾರ್ದಿಂದ ಈ ಬುಧವಾರದವರೆಗು ನಡೀತದೆ. 3 ದಿನ 3 ದಿನ ಕವ್ವ. ಅಲ್ಲಿ ಬೇರೆ ಬೇರೆ ಕಡೆಯಿಂದ ಎಲ್ಲ ಬಂದರಂತೆ ಜನ. ಈಗ ನಾವು ಹೇಳಿವ ನಮ್ ಜಯಣ್ಣ ಪ್ರಯಾಗ ರಾಜು, ಅಲ್ಲಿಗೆಲ್ಲ ಹೋದ್ರು ಜನ ಕೋಟ್ಯಾಂತರ ಜನ ಅಲ್ಲಿ ಪಾರಿನಿಂದ ಎಲ್ಲ ಬಂದ್ಬಿಟ್ಟಿದ್ರಂತೆ. ಹಂಗೆ ನಮ್ ಇಲ್ಲಿಗೆ ಪಾರಿನಿಂದ ಬರ್ತಾರೋ ಬರೋದಿಲ್ವೋ ನಮ್ಗಂತೂ ಗೊತ್ತಿಲ್ಲ. 1,00,000 ಜನ ಸೇರ್ತಾರೆ ಕಣ್ ಜಯಣ್ಣ. ಕಳಕಿತ ಹೋಗಿರ್ನಿಲ್ವಾ ನಾವು? 2021 ನಡೀನಿಲ್ಲ ಅಲ್ವಪ್ಪ, ಕೊರೋನಾ ಇತ್ತಲ್ಲವ, ಆದ್ರೆ ಇಂದೊಂದ್ ಸರ್ತಿ ನಡೀತಲ್ಲ, ಹೋಗಿರ್ನಿಲ್ವ ನಾವು ತಲಕಾಡ್ದು ಪಂಚಲಿಂಗ ದರ್ಶನ ಮಾಡ್ಕೊಂಡು ಆಮ್ಯಾಕೆ ಏನವ ಏನು ಸಂಗಮದಾಗೆ ಸ್ನಾನ ಮಾಡ್ಕೊಂಡು ಮುಡುಕ್ತೋರೆ ಮಲ್ಲಿಕಾರ್ಜುನ ನೋಡ್ಕೊಂಡು ಬರ್ತಾ ಹಂಗೆ ಅದು ಶ್ರೀರಂಗಪಟ್ಟಣತ್ತವ ಲೋಕಪಾವನಿ ನದಿ ಪಕ್ಕದಲ್ಲವ ವೆಂಕಟರಮಣ ಸ್ವಾಮಿ ಗುಡ್ಡ ಕರಿ ಕರಿಘಟ್ಟ ಅದೆಲ್ಲ ನೋಡ್ಕೊಂಡ್ ಬರ್ನಿಲ್ವಾ? ಅಲ್ಲಕ್ಕಯ್ಯ ನೀನು ಕಳಸ್ಕಿತ್ತ ಹೋಗಿದ್ದಾಗ ಈ ಅದೇನಪ್ಪ ಈ ಕುಂಭಮೇಳಕ್ಕೆ ಅದ್ಯಾನ ಅದ್ಯಾಕ ಅಪಾರ್ಟಿ ಹೊತ್ತು ಸ್ನಾನ ಮಾಡ್ತಾ ಚಕ್ರ ತಕ ಉಜ್ತಿದ್ಯಲ್ಲ ಮೈ ಕೈಯೆಲ್ಲ ಅದ್ಯಾಕ? ಅಣ್ಣ ಅಲ್ಲಿ ಸ್ನಾನ ಮಾಡೋದಂದ್ರೆ ಮುಡುಗ್ಬಿಟ್ಟು ಎದ್ದು ಬರ್ಬೇಕು, ನೀ ಸೋಪ್ ತಗೊಂಡೋಗೋದು ಶಾಂಪು ತಗೊಂಡೋಗೋದು ಅವೆಲ್ಲ ಇಲ್ಲ. ಹೂಕವ್ವ ನನಗ ಓಸಿ ಬಟ್ಟೆ ಹಿಡ್ಕೊಂಡ್ ನಿಂತ ಕೈಲಿ ಕಲ್ ಮೇಲೆ ಅಂತಕೊಂಡು ಹೋದಮ್ಮ ಏನ್ ಅರ್ಧ ಗಂಟೆ ಆದ್ರು ಎದ್ದು ಬರ್ನೇ ಇಲ್ಲ. ನಾನು ಇದೇನ್ ಮಾಡ್ತಿದ್ದ ನಿಮ್ಮ ಅಂತ ನೋಡಿದ್ರೆ ಚಗ್ರ ತಕ್ಕಂದ್ ತಿಕ್ತಾವನೆ ಮೈಯೆಲ್ಲ. ಓಲಿ ಬಿಡು ಜಯಣ್ಣ, ಈಗ ಈ ಸರಿ ಹೋದಾಗ ಮುಳುಗಿ ಯಾಕೆ ಮಾಡ್ತಾರೆ ಹೇಳಪ್ಪ? ಕೊಳೆ ಕಳ ಕಳಕ್ಕೆ ಕೈ ಇಲ್ವಾ? ಒಂದು ಮನಸ್ಸಿನ ಕೊಳೆ ಹೋಗ್ಬೇಕು, ಇನ್ನೊಂದು ದೇಹದ ಕೊಳೆ ಹೋಗ್ಬೇಕು. ನಮ್ ಮನಸ್ನಾಗೆಲ್ಲ ಕೊಳೆಯ ಇರಕ್ಕಿಲ್ಲ ಅಲ್ವ ನಮ್ಮ ಕಮ್ಮಕ್ಕ? ಹಂಗಾಗಿ ಮೈಯಾಗಿರೋ ಕೊಳೆ ತೆಕ್ಕೊಂಡು ಬಂದಪ್ಪ. ಮನ್ಸಾಗೆ ಕೊಳೆ ಇಲ್ಲ ಅಂತ ಹೇಳ್ಬೇಡ್ಕಂಡ್ ಜಯಣ್ಣು, ಯಾಕೆ ಈಗ ನೋಡಪ್ಪ ನನ್ನನ್ ಕಂಡ್ರೆ ಪಿರುತಿನ್ ಮಾತಾಡಿಸಿದಯ್ಯ, ನಮ್ಮ ಕಮಲಕ್ಕನ್ ಕಂಡ್ರೆ ಪಿರುತಿನ್ ಮಾತಾಡಿಸಿದಯ್ಯ, ಬೇರೆಯವ್ರ ಕಂಡ್ರುವೆ ನಾವು ಪಿರುತಿನ್ ಮಾತಾಡಿಸ್ಬೇಕು, ಯಾರಿಗೂ ನಾವು ಕೆಡಕ್ನ ಬಯಸ್ಬಾರ್ದು. ಅಲ್ಲ ಕಣ್ಣ, ಎಲ್ಲಾರನು ನಾವು ಪಿರುತಿಯಿಂದ ಮಾತಾಡ್ಸಕ್ ಆಗಲ್ಲ ಅಲ್ವಾ? ತೀರಾ ಬೇಕಾದವ್ರನ್ನ ಹಂಗ್ ಮಾತಾಡಿಸ್ತೀವಿ, ದಾರಿಲಿ ಹೋಗೋರ್ನೆಲ್ಲ ಹಂಗ್ ಮಾತಾಡ್ಸಕ್ ಆಗತ್ತೆ ಅಂದ್ರೆ ಎಲ್ಲಾರನು ಅಲ್ಲ ಅಂತ ಕವ್ವ. ಅದನ್ನ ಹೇಳ್ತಾರದ ವಸಿಯ ಜ್ಞಾನ ಇಟ್ ಕೇಳು. ಏನು ಅಂದ್ರೆ ಎಲ್ರೂ ನಮ್ಮವ್ರು, ಎಲ್ರೂ ಸ್ನೇಹಿತರು ಅಂತ ನಾವು ಅಂದ್ಕೋಬೇಕು ಮನಸ್ಸಿನಲ್ಲಿ. ಕಮಲಕ್ಕ ಮಾತ್ರ ಜಯಣ್ಣ ಮಾತ್ರ ನನ್ನವ್ರು, ಇನ್ ಉಳಿದವ್ರೆಲ್ಲ ನನಗೆ ಯಾಕ ಅಂತ ಅನ್ಕೋಬಾರ್ದು. ಅಲ್ಲ ಅಂದ್ರೆ ಅವ ಹೇಳೋದ್ರ ಅರ್ಥ ಏನು ಅಂದ್ರೆ ಮನಸ್ಸಲ್ಲಿ ಯಾರ ಬಗ್ಗೆ ಕೆಟ್ಟ ಭಾವನೆ ಯೋಚನೆ ಮಾಡಬಾರ್ದು ಅಂದ್ರೆ ಚಂದ್ರಣ್ಣಂಗೆ ನೋಡವು ನಮ್ಗೆ ಒಳ್ಳೇದ್ ಮಾಡಕ್ ಆಯ್ತತೋ ಇಲ್ವೋ ಗೊತ್ತಿಲ್ಲ, ಕೆಟ್ಟದಂತೂ ಮಾಡಬಾರ್ದು, ಕೆಟ್ಟದ್ದು ಯಾರಿಗೂ ಬಯಸಬಾರ್ದು. ಈಗ ನಮ್ಮ ನನಗೆ ಹೇಳ್ದೆ ನೀನೇನ್ ಕಮ್ಮಿ ಟೈಮ್ ತಗೊಂಡ ಜಾಸ್ತಿ ತಕೊಂಡ ಪಾತಾಳ ಲೋಕ ಹುಡುಕ್ತಾ ಇದ್ದ, ಓದ್ಕಿತ ಸಿಗ್ನಿಲ್ಲ, ಮುಳುಗು ನೋಡ್ದ ಅಲ್ಲೆಲ್ಲ ಬರೀ ಕಲ್ಲು ಬಂಡೆ ಸಿಕ್ಕು, ಗವಿ ಗಿವಿ ಸಿಗ್ನಿಲ್ಲ, ಬೋಸ ಮುಂದಿನ ವರ್ಷಕ್ಕೆ ಯಾರು ಸುರಂಗವ ತೆಗೆದಿರ್ತಾರೆ ಅಂತ ಹೇಳಿ ಕಾಯ್ತಾವನೆ. ಈಕೀತ ಅಲ್ಲೇ ಹೋಯ್ತ ನೋಡ್ಬೇಕು, ನಿಮ್ಮ ಡಗಾಪೋರ್ ಗಿಳದ್ ಬಿಟ್ಟ ನಮ್ ಜಯಣ್ಣ. ನಾವು ಒಂದ್ ಹೇಳಿದ್ರೆ ಡಗಾಪೋರು ಹಳ್ಳಿದಿಕ್ಕೇನ್ ಹೇಳಿದ್ರು ಹಂಗಿ ಹೇಳೋದು ಕಣ. ಈಗ ಅಲ್ಲಕ್ಕಪ್ಪ ಈಗ ಅಲ್ಲಿಗೆ ಹೋಗೋದೇನೋ ಹೋಯ್ತಿವಿ, ಈಕೀತ ಏನೋ ಟೂರ್ ಪ್ಲಾನ್ ಇದ್ರ ತಕೊಂಡೋಗುವ. ಯಾವ್ದ್ರ ತಕ್ಕಪ್ಪ? ಎಲ್ಲಿ ಮಲೆ ಮಹದೇಶ್ವರನ್ ಬೆಟ್ಟ ಓದ್ಕಿತ ಹೋಗ್ನಿಲ್ಲ, ಹೋಗುಮ ಅಂತ ಅನ್ಕೊಂಡು ಆಗ್ನಿಲ್ಲ, ಅಲ್ಲಿಗೆ ಹೊಂಟೋಗುಮ ಈಕಿತ. ಆಯ್ತು ಕಪ್ಪ, ಮಾದಪ್ಪನ ದಸರಮ್ಮ ಪಾರ್ಕೊಂಡು ಬರಮ್ಮ. ಈಗ ಹಿಂದೆ ಮಾದಪ್ಪನ ಬೆಟ್ಟಕ್ಕೆ ಹೋಗಾಗ ನಡ್ಕೊಂಡ್ ಹೋಯ್ತಿದ್ರಂತೆ ಪರ್ಸೆ ಅಲ್ವಪ್ಪ ಅದು. ಆಮೇಲಿಂದ ಈ ಬಸ್ಸು ಗಿಸ್ಸು ಎಲ್ಲ ಬಂದ್ಮೇಲೆ ಈಗ ಕಾರು ಪಾರುಲಿ ಎಲ್ಲ ಹೋಯ್ತಾರೆ. ಈಗ ನಾವೇನ್ ಮಾಡಮ್ಮ, ಯಾವ್ದ್ರಲ್ಲಿ ಹೋಗಮ್ಮ ಜಯಣ್ಣ? ಫ್ಲೈಟ್ ಅಂತೂ ಇಲ್ಲ ಕಪ್ಪ ನನ್ನ ಹತ್ರ, ಫ್ಲೈಟು ಇಲ್ಲ, ನಡ್ಕೊಂಡು ಹೋಗಕ್ಕೂ ಆಗಲ್ಲ ಕಣ್ಣ. ಯಾವ್ದ್ರಲ್ಲಿ ಹೋಗೋದವ್ವ? ಏ ಬಸ್ ಐತಲ್ಲ, ಸರ್ಕಾರಿ ಬಸ್ ಬಿಟ್ಟಿಲ್ವೇ ನೋಡು, ಅದ್ರಾಗ ಹೋಗುಮ ಸುಮ್ಕಿರು. ಈ ಬಾ ದುಡ್ಡು ಉಳ್ಸಕ್ಕೆ ಯಾರು ಜಯಣ್ಣ? ನನಗೆ ಯಾಕೆ ಹೇಳು? ಅದು ಬಿಡು, ಗೊತ್ತಾಯ್ತೆ ಎಲ್ಲಾರ್ಗೂ. ಅದಕ್ಕೆ ಈಗ ನೋಡಪ್ಪ, ಒಂದು ಖಾರ ಮಾಡ್ಕೊಂಡ್ ಊಟಕ್ ಬಿಡಮ್ಮ ಕಂಜಯ್ಯಣ್ಣ. ಈಗ ನಾಮ ಯಾಕೆ ಕಾರಲ್ಲಿ ತಿರ್ಗಿ ಬಾಳ್ಬಾರ್ದು ಅಂದ್ರೆ ಎಲ್ಲಾ ಕಡೆ ಹೋಗ್ಬೇಕಲ್ಲ, ಟೈಮ್ ಆಯ್ತದೆ ಅಲ್ವಾ? ಈಗ ಮಾದಪ್ಪನ್ ಬೆಟ್ಟಕ್ ಹೋಗಮ್ಮ ಆಯ್ತಾ? ಬತ್ತ ಹಂಗೆ ಹೊಸಿ ತಿರಿಕೊಂಡು ಕೊಳೆಗಾಲದಿಕ್ ಹೋದ್ರೆ ನಮ್ಮ ಮರಳಿ ಕಡೆ ಹೋದ್ರೆ ಬಿಳಿಗಿ ರಂಗಪ್ಪನ ಹತ್ರಕ್ಕೂ ಹೋಗಿ ಬಂದ್ಬಿಡಮ್ಮ ಕಂಜಯ್ಯಣ್ಣ. ಅದು ಪ್ಲೇನ್ ಕತೆ ಅನ್ಸ್ತದೆ. ಅಯ್ಯೋ ಇಲ್ಲ, ಕಾರ್ ನಿಂತವಿರ್ಬೇಕು, ನಾನ್ ಬರ್ತೀನಿ ಅಂತ. ಅಲ್ಲಕ್ಕಪ್ಪ ಬೇಡ, ನಂತಮೂ ಇಲ್ಲ ನಿಂತಮೂ ಇಲ್ಲ, ಕಮಲಕ್ಕನ ಹತ್ರ ಅದೇ. ಈಗ ನನಗೂ ಓಡ್ಸಕ್ ಬರೋದಿಲ್ಲ, ನಿನಗೂ ಓಡ್ಸಕ್ ಬರೋದಿಲ್ಲ, ಕಮಲಕ್ಕಂಗಂತೂ ಬರದೇ ಇಲ್ಲ. ಅದಕ್ಕೆ ಈಗ ಕಾರ್ನ ನಿಲ್ಸಿರೋ ಜಾಗದಲ್ಲಿ ನಿಲ್ಲಿಸ್ಬಿಡಮ್ಮ, ಒಂದ್ ಬಾಡಿಗೆ ಕಾರ ಮಾಡ್ಕೊಂಡ್ ಊಟಕ್ ಬಿಡಮ್ಮ ಕಂಜಯ್ಯಣ್ಣ. ನನಗನ್ಸೋದು ಸರ್ಕಾರದವ್ರು ಬಸ್ ಬಿಟ್ಟಿಲ್ವೆ ಅದ್ರಾಗೆ ಹೋಗುವ ಖರ್ಚು ಕಡಿಮೆ ಆಯ್ತದೆ. ಅಲ್ಲಿ ಬೇಕಾದ್ರೆ ಸುತ್ತಮುತ್ತ ಜಾಗ ನೋಡ್ಕೊಳಕ್ ಅನುಕೂಲ ಆಯ್ತದೆ. ದುಡ್ಡು ಉಳಿಸ್ಬೇಕ ಕಣ್ಣು, ಇದೆ ಅಂತ ಸುಮ್ಕೆ ಖರ್ಚು ಮಾಡಬಾರ್ದು. ನೋಡು ಜಯಣ್ಣ, ನಮೀಗ ಸಂತ ಹೋಯ್ತೀವಿ ಕಾರಲ್ಲಿ ಹೋದಮ್ಮ, ನಡ್ಕೊಂಡು ಹೋಯ್ತೀವಿ ಇಲ್ಲ ಬಸ್ಸಲ್ಲಿ ಹೋಯ್ತೀವಿ, ಅದೇ ಗೂಡ್ಸ್ ಆಟ ಆಯ್ತಾ, ಅದ್ರಲ್ಲಿ ಹೋಯ್ತೀವಿ. ಏನೋ ಒಂದ್ ಕೀತ ಕಾರಲ್ಲಿ ಹೋದ್ರೆ ಏನು ಕಳೆದೋದು ಆದ್ರೆ ಎಲ್ಲಾ ಜಾಗಕ್ಕೂ ಒಂದಿನದಲ್ಲಿ ಹೋಗಕ್ಕಾಯ್ತದ, ಎಲ್ಲಾದ್ರೂ ಉಳ್ಕೋಬೇಕು. ಒಂದಿನ ಆಲ್ಟ ಮಾಡ್ಬಿಡಮ್ಮ, ಹಂಗೇಳ್ ಮತ್ತೆ ಮಾದಪ್ಪನ ಬೆಟ್ಟದಲ್ಲಿ ಛತ್ರಗಳಿಲ್ವ ಐತೆ, ಮಹಾರಾಜರ ಛತ್ರನೇ ಐತಲ್ಲ. ನಿನ್ ಇನ್ಫ್ಲೂಯೆನ್ಸ್ ಇಂದ ಒಂದು ಛತ್ರನ ಬುಕ್ ಮಾಡ್ಬಿಡು. ಏನ್ ಜಯಣ್ಣ ಅವ್ರಿಗೆ ಹೇಳು, ಮುಂದಿನ ಕಿತ ಇವನು ಮಹಾರಾಜ ಆಗ ಬರ್ತಾನೆ, ಈಗ ಕೊಟ್ಟಿರಿ ವಸಿ ಛತ್ರ. ಛತ್ರ ಎಲ್ಲ ಬೇಡ, ಕಿರೀಟ ಹಾಕೊಂಡು ಹೋಗ್ಬೇಕೇನೋ ಅಲ್ಲಿಗೆ ಒಡಸ್ಕೊಳಕ. ಏನೇ ಆದ್ರೂ ಚಂದ್ರಣ್ಣ ಹೋಗಿ ಬಿರ್ನೆ ವಾಪಿಸ್ ಬಂದ್ಬಿಡ್ಬೇಕು. ಯಾಕೆ ಗೊತ್ತೆ? ಯಾಕಪ್ಪ? ನಾನು ಮೊನ್ನೆ ಸುತ್ತೂರ್ ಜಾತ್ರೆಗೆ ಹೋಗಿದ್ನಲ್ಲ, ಅಲ್ಲಿ ಕೃಷಿ ಮೇಳವ ಮಾಡಿದ್ರಲ್ಲ, ಅಲ್ಲಿಗೆ ಹೋಗಿದ್ದೆ. ಅಲ್ಲಿ ಹೋದಾಗ ಆ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರು ಸಿಕ್ಕಿದ್ರು. ಅವರು ಹೇಳಿದ್ರು, ನೋಡಿ ನಾವು ಈ ಪೂರ್ವ ಮುಂಗಾರ್ಗ ಬ್ಯಾಳೆಗಳ ಬೀಜನ ಕೊಡ್ತೀವಿ, ನಿಮ್ಮಲ್ಲಿ ಯಾರು ಆಸಕ್ತಿ ಇದ್ರೆ ಅಂತ ರೈತರುಗಳಿಗೆ ಹೇಳಿ, ಅವರು ಉದ್ದು ಹೆಸರು ಅಲಸಂದೆ ಇಂಥವೇನಾದ್ರೂ ಬಿತ್ತವ ನಮಗೆ ಬೆಳ್ಕೊಡೋದಾದ್ರೆ ಬೆಳ್ಕೊಡ್ಲಿ, ಮುಂಗಾರುಗಿಂತ ಪೂರ್ವ ಮುಂಗಾರನಾಗೆ ಉದ್ದನ್ ಬಿತ್ತನೆ ಮಾಡಿದ್ರೆ ಬೋ ಒಳ್ಳೇದಂತೆ. ಕಾಳು ಕಡ್ಡಿ ಬೆಳ್ಕೊಳ್ಳೋದು ಅಂದ್ರೆ ಬೀಜವ ಉತ್ಪಾದನೆ ಮಾಡೋದು, ಅಂದ್ರೆ ಅವ್ರು ನಮಗ್ ಬೀಜ ಕೊಡ್ತಾರೆ, ನಾವು ಬೆಳೆದು ಬಿಟ್ಟು ಅವ್ರಿಗೆ ವಾಪಸ್ ಕೊಡ್ಬೇಕು. ವಾಪಸ್ ಕೊಡೋದು ಅವ್ರಿಗೆ, ಅದಾ ಬೇರೆ ರೈತರಿಗೆ ಕೊಡ್ತಾರೆ ಬಿತ್ತನೆ ಬೀಜ ಅಂತ. ಈಸ್ಕೊಂಡ್ ಬಂದ್ಯಾ ಜಯಣ್ಣ ನೀನು? ಕೊಡ್ತಾರಂತೆ. ನಿನ್ನ ಬಿಟ್ಟು ಹೋದಿನ ನಾನು, ಆಮೇಲೆ ನೀನ್ ಬಿಟ್ಟಿಯ ನನ್ನ ಒತ್ಕೊಂಬರಕ್ಕೆ. ಅಲ್ಲ, ನೀನೇನ್ ಬೆಳೆಯುದಿಲ್ವೇ? ನಿಂತವರು ಜಮೀನ್ ಅದೆ, ನೀರಾವರಿ ಆಶ್ರಯ ಅದೆ, ಕಮಲಕ್ ಬೆಳೆಯುದಿಲ್ವೇ? ಬೆಳೀತಾಳೆ. ಅಂದ್ರೆ ನಮಗ ಪೂರ್ವ ಮುಂಗಾರನಾಗೆ ಹೊಸಿ ದುಡ್ಡು ಕಸಾಬೇಕಲ್ಲಪ್ಪ ಮುಂಗಾರಪ್ಪ. ಅಲ್ಲೇ ಒಬ್ರು ರೈತರು ಕೂಡ ಸಿಕ್ಕಿದ್ರು, ಅವರು ಮಳವಳ್ಳಿ ತಾಲೂಕು ಬಿಜಿಪುರ ತಾವ್ದವ್ರು. ಬಪ್ಗೌಡನ್ಪುರ ಏನಂತಾರ ಗೊತ್ತಿಲ್ಲ. ಬಿಜಿಪುರ ಅಂದ್ರೆ ಏನಾ ಈಗ? ಬಿಜಿಪುರ ಅಂತಿರೋದು ಬಪ್ಗೌಡನ್ಪುರ ಬಿಜಿ ಅಷ್ಟೇ ಗೊತ್ತಿರೋದು. ಅಯ್ಯೋ, ಹೇಳಪ್ಪ. ಅವರು 5 ಎಕರೆನಾಗೆ ಉದ್ದ ಹಾಕಿದ್ರಂತ, ಓದ್ಕಿತ ಹೊಸ ತಳಿ ಅಂತ ಕಣ್ಣ. 5 ಕ್ವಿಂಟಾಲ್ ಬಂದದಂತೆ ಓಹೋ 1 ಎಕರೆಗೆ. ಬೋ ಒಳ್ಳೆ ದರ ಕೊಟ್ಟು ತಕೊಂಡ್ರು ಬಿತ್ತನೆಯ, ಬೋ ಅನುಕೂಲ ಆಯ್ತತೆ, ಬೆಳಿರಿ ಜಯಣ್ಣ ಅಂದ್ರು. ಆಗ ನಿಂದು ನೆನ್ಪಾಯ್ತು, ಕಮಲಕ್ಕೊಂದು ನೆನ್ಪಾಯ್ತು. ಹೇಳ್ದೆ, ಬುದ್ಧಿ ನಂತವ್ 3 ಎಕರೆ ಅದೆ, ನಮ್ ಚಂದ್ರಣ್ಣಂತವಲು ಅದೆ, ಕಮಲಕ್ಕನು ಬೆಳಿತಾಳೆ, 3 ಜನ ಬತ್ತೀವಿ ಬಿತ್ತನೆ ಕೊಡಿ ಅಂತ. ಅವ್ರು ಹೇಳಿದ್ರು, ನೋಡಿ ಜಯಣ್ಣವ್ರೆ, ಈಗೆಲ್ಲ ಬ್ಯಾಳೆ ಕಾಳು ಬೆಳೆಯದೆ ಬಿಡ್ಬಿಟ್ಟವ್ರ ಜನ. ಯಾಕಪ್ಪ? ಎಲ್ಲ ಲಾಭದಾಸಿಗೆ, ಈ ಶುಂಠಿ ಬೆಳಿತೀನಿ, ಇನ್ನೇನೋ ಬೆಳಿತೀನಿ ಅಂತ ಹೋಯ್ತಾರೆ. ಈಗ ಜನಕ ಉಣ್ಣಕ್ಕೆ ಬ್ಯಾಳೆ ಕಾಳು ಬ್ಯಾಡ್ವೆ, ಇದೇ ತಿಂದು ತರಿಸ್ಕೊಳಕ್ ಆದ್ದಯ. ಈಗ ಕಮಲಕ್ಕ ಇಡ್ಲಿ ಮಾಡ್ಬೇಕು, ವಡೆ ಮಾಡ್ಬೇಕು ಅಂದ್ರೆ ಉದ್ದಿನ ಕಾಳು ಬೇಕಲ್ಲಪ್ಪ, ಬನಿಬೇಕಲ್ಲ. ಸಾಂಬಾರ್ ಮಾಡ್ಬೇಕು ಅಂದ್ರೆ ತೊಗರಿ ಕಾಳು ಬೇಕು, ಬೇಕು. ಆಮೇಲೆ ಮುದ್ದೆ ಉಣ್ಬೇಕು ಅಂದ್ರೆ ಉಳ್ಳಿ ಕಟ್ಬೇಕು, ಬೇಕು. ಮತ್ತೆಲ್ಲ ಬೇಕು ಅಂದ್ರೆ ಬೆಳೆಯುದ ಯಾರು? ನಾವೇ ಬೆಳಿಬೇಕಯ್ಯ. ಹಂಗ ಈ ದ್ವಿದಳ ಧಾನ್ಯ ಬೆಳೆ ಐತಲ್ಲ, ಬ್ಯಾಳೆ ಕಾಳು, ಹೆಸರು, ಉದ್ದು, ಅಲಸಂದೆ, ಉಳ್ಳಿ, ಇಂಥ ಬೆಳೆಗಳನ್ನ ಹೆಚ್ಚೆಚ್ಚು ಬೆಳಿಬೇಕಾಗದೆ ಈಗ ಅಂತ. ನೋಡಪ್ಪ, ನಮ್ಗೂ ಒಸಿ ಆಸೆ ತೋರಿಸ್ಬಿಟ್ಟು ದುಡ್ಡು ಜಾಸ್ತಿ ಸಿಗ್ತದೆ ಜಾಸ್ತಿ ಸಿಗ್ತದೆ ಅನ್ಬಿಟ್ಟು ಅದು ಬೆಳೀರಿ ಇದು ಬೆಳೀರಿ ಅಂತ ಅನ್ಬಿಟ್ಟು ಹೇಳಿ ನಾವು ಬೆಳಿಬಾರ್ದೆಲ್ಲ ಬೆಳೆದು ಇದನ್ನೆಲ್ಲ ಬೆಳಿನೇ ಇಲ್ಲ ನೋಡು ನಾವು. ಅಂದ್ರೆ ಇನ್ನೂ ಒಂದು ಯೋಚನೆ ಮಾಡು ನೀನು. ಏನಪ್ಪ? ಈಗ ಬೇರೆ ಬೇರೆ ಜನ ಎಲ್ಲ ಬಿತ್ತನೆಗೆ ಹೋಗಿ ನಿಂತ್ಕೋತಾರೆ, ಕ್ಯೂ ನಿಂತ್ಕೋತಾರೆ. ಈಗ ನಾವು ಬೆಳೆಯೋ ಬೆಳೆ ಬೇರೆ ರೈತರಿಗೆ ಬಿತ್ತನೆ ಆಗಿ ಹೋಯ್ತದೆ, ಎಮ್ಮೆ ಇರಕ್ಕಿಲ್ವಾ? ಇದು ಉಬ್ಬಿಸ್ಕೊಂಡು ಹೇಳ್ಬೋದಲ್ವಾ? ಹಂಗ ಅದಕ್ಕೆ ಅವ್ರು ಒಂದ್ ಪಟ್ಟಿ ಮಾಡ್ಕೊಟ್ಟವ್ರೆ. ಈಗ ರಾಷ್ಟ್ರೀಯ ಬೀಜ ನಿಗಮ ಅಂತ ಐತಂತೆ, ರಾಜ್ಯ ಬೀಜ ನಿಗಮ ಅಂತ ಐತಂತೆ, ಇಲ್ವಾ? ಆಮೇಲೆ ಯೂನಿವರ್ಸಿಟಿ, ಈ ಜಿ ಕೆ ವಿ ಕೆ ಕೃಷಿ ಮಾಡಕ್ ಹೋಗಿದ್ದಲ್ಲ ವಿಶ್ವವಿದ್ಯಾಲಯ, ಅಲ್ಲೂ ಬೀಜೋತ್ಪಾದನಾ ವಿಭಾಗ ಐತಂತೆ. ಆಮೇಲೆ ವಿ ಸಿ ಪಾರಂ ಕೃಷಿ ಮಾಡಕ್ ಹೋಗಿರ್ನಿಲ್ವ, ಅಲ್ಲೂ ಆಫೀಸರ್ ಸಿಕ್ದವ್ರು ಹೇಳ್ತಿರ್ನಿಲ್ವೇ ಭತ್ತದ ಬೀತ ಕೊಡ್ತೀವಿ, ಆಮೇಲೆ ಈಗೇನು ಜ್ಯೋತಿ ಬೆಳಿತೀವಲ್ಲಪ್ಪ ಅದಕ್ಕ ಇನ್ನೊಂದು ಭತ್ತದ ತಳಿ ಕೊಟ್ಟಾರಂತೆ, ಅದನ್ನು ಬಿತ್ತ ಮಾಡಿ ಕೊಡ್ಬೋದಂತೆ. ಅಂದ್ರ ಅವ್ರು ಹೇಳಿದ್ದೇನು, ನೀವು ರೈತರು ಮಾಮೂಲಿ ಬೆಳೆಯೋ ಬದಲು ಬಿತ್ತಾವ ಬೆಳಕೊಟ್ಬಿಟ್ರೆ ಅವಾಗ ನಿಮ್ಗೆ ಒಳ್ಳೆ ಮಾಹಿತಿ ಸಿಗ್ತದೆ, ವಿಜ್ಞಾನಿಗಳ ಸಂಪರ್ಕ ಬರ್ತದೆ, ಮಾಮೂಲಿಗಿಂತ ಹೊಸದ್ ಕಾಸು ಜಾಸ್ತಿ ಸಿಗ್ತದೆ. ಅಲ್ಲ ಕಂಜಯ್ಯಣ್ಣ, ಈಗ ನಾವು ಅವ್ರು ಕೊಟ್ಟದನ್ನ ಬಿತ್ತಿ ಅವ್ರಿಗೆ ಕೊಟ್ಬಿಡ್ತೀವಿ, ನಮ್ಗೆ ಉಳಿತದ್ರಿಂದ ಅಂದ್ರ ನಿಮ್ ಬೆಳೆದಿರೋದು ಎಲ್ಲ ಬೀಜಕ್ ಬರಕಿಲ್ಲ. ಓ, ನೀನೊಂದ್ 100 ಕಾಳು ಬೆಳೆದ್ಬಿಟ್ಟೆ ಅಂದ್ರೆ 100 ಬಿತ್ತ ಆಗುದಿಲ್ಲ, ಅದ್ರಾಗೊಂದ್ 60-70 ಆಯ್ತವೆ, ಇನ್ನು ಉಳ್ದವ್ ನಿನಗೆ ಕೊಟ್ಟೋಯ್ತಾರೆ. ಚೇಕ್ಲು ಪಾಕ್ಲು ಉಳ್ಕತಾವಲ್ಲ ಅವ ನಿನ್ ಮುದ್ದಿ ಮಾಡ, ಒಂದು ಕಡಿಮೆ ಕೊಟ್ಬಿಡ್ಬೇಕು ಅವ್ರಿಗೆ. ಅಲ್ಲಪ್ಪ, ಅವರು ಅಲ್ಲೊಂದು ಬೀಜ ಸಂಸ್ಕರಣೆ ಮಾಡೋ ಘಟಕ ಹಾಕೊಂಡಿರ್ತಾರೆ, ಅಂದ್ರೆ ಅದ್ ಬಿತ್ತಾಗ ಹೋಗುದಲ್ವೇ, ಎಂತೆಂತದ ಕೊಡೋಕಾಗದೆ ಬೇರೆ ರೈತರಿಗೆ, ಒಳ್ಳೆ ಗಟ್ಟಿ ಕಾಳ ಆದ್ಬಿಟ್ಟು ಅದಕ್ ತೂಕ ಹಾಕಿ ದರ ಕೊಡ್ತಾರೆ, ಉಳಿದಿರೋ ಕಾಳು ನಿಂಗೆ ವಾಪಸ್ ಕೊಡ್ತಾರೆ. ಅದೇ ತಿನ್ಬಾರ್ದೇನಲ್ಲ, ಅದ ನಾವ್ ಆರಾಮಾಗಿ ನಾವ್ ಮಾರುಕಟ್ಟೆಲ್ ಖರೀದಿ ಮಾಡೋ ಕಾಳಿದ್ದಂಗೆ ಇರ್ತೈತಿ, ಅದ ನಾವ್ ಬಳಸ್ಕೋಬೇಕು. ಸರಿ ಕಂಜಯ್ಯಣ್ಣ, ನಮ್ಮ ಇದ ಪೇಪರ್ನಾಗೆ ಓದ್ತಾ ಇದೆ ಅದು ತೊಗರಿ ಬೆಳೆಗೆ ಒಂದ್ ದಿನ ಅದೆ ಅಂತ. ಅಂದ್ರ ಪ್ರತಿಯೊಂದಕ್ಕೂ ಒಂದ್ ದಿನ ಇದ್ದಂಗೆ ಬೇಳೆ ಕಾಳಗೂ ಒಂದ್ ದಿನ ಅದೆ. ಈಗ ಅದ್ ಬಿಡು, ಮೊನ್ನೆ ಬಜೆಟ್ ನಾಗೆ ರೈತರಿಗೆಲ್ಲ ಭೂ ಅನುಕೂಲ ಮಾಡ್ಕೊಟ್ಟವ್ರು ನೋಡ್ತಿದ್ದೇನೋ ಕಾಲ್ಡು ಕಿಸಾನ್ ಕ್ರೆಡಿಟ್ ಕಾರ್ಡ್, ಅದಕ್ಕ 5 ಲಕ್ಷ ಮಾಡೋರಂತೆ. ಆಮೇಲೆ ಅದ್ ಎಂತದೋ ಸಮೃದ್ಧಿ, ನಮ್ಮ ಐಕ ಓದ್ತಿತ್ತು ರೈತರದ್ದೆಲ್ಲ ಸಮೃದ್ಧಿ ಆಗಕ್ ಇನ್ನೇನೋ ಒಂದ್ ಯೋಜನೆ ಮಾಡವ್ರೆ. ಆಮೇಲೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಐತಲ್ಲ, ಅದ್ರಾಗೆ ಕೆಲಸ ಮಾಡಿ ಎಲ್ಲ ಅಭಿವೃದ್ಧಿ ಮಾಡ್ಕೊಳಕ್ಕೆ ಬೋ ಅನುಕೂಲ ಮಾಡವ್ರೆ ಅಂತ ಓದ್ತಿದ್ದೆಲ್ಲ. ಕಮಲಕ್ಕ ನೀನು ಪೇಪರ್ ಹೊಸಿ ಹೇಳು, ಈಗ ಪಂಚಾಯತಿ ವ್ಯಾಪ್ತಿಲಿ ಗೋದಾಮ್ ಮಾಡ್ಬೇಕು ಅಂತ ಮಾಡವ್ರೆ, ನಾವೇನ್ ಪಟ್ಟಣಕ್ಕೇನು ಹೋಗಂಗಿಲ್ಲ. ಏನಾಗದೆ ಈ ತರದ್ದೆಲ್ಲ ನಮ್ಗ ಸರ್ಕಾರಗಳು ಅನುಕೂಲ ಮಾಡ್ಕೊಡ್ತದೆ, ಅದ ಬಗ್ಗೆ ಮಾಹಿತಿನ ತಿಳ್ಕೊಳಕ್ ಹೋಗೋದಿಲ್ಲ ಕಣ್ಜಯಣ್ಣ. ನಾನು ಪೂರ್ತಿ ಕುಂತ್ಕ ಕೇಳ್ದೆ ಕೇಳ್ದೆ ಆದ್ರೆ ಅಲ್ಲಿ ರೇಡಿಯೋದಾಗೆ ಪ್ರಸಾರ ಮಾಡಿದ್ರಲ್ಲ, ಅದಕ್ಕೆ ನಾನು ಹೇಳ್ತಾ ಇರೋದು, ಯಾರೋ ಮೇಡಮ್ನವರು ಚಂದಾಗಿ ಓದ್ತಾ ಇದ್ರ, ಹೆಸರು ಅವ್ರು ಏನ್ ಓದಿದ್ರು ಅರ್ಥನಿಲ್ಲ, ಹೆಸರು ಪಸರು ಗೊತ್ತಿಲ್ಲ ಕಣ್ಣ, ಸುಮ್ನೆ ಕೇಳಿಸ್ಕೊಂಡು ಚಪ್ಪಾಳೆ ಹೊಡಿಯೋದು ಗೊತ್ತಾಯ್ತು, ಏನೋ ಅನುಕೂಲ ಆಯ್ತದೆ ಅಂತ ತಿಳ್ಕೊಂಡು. ಆಮೇಲೆ ಇದ್ರ ಬರ್ತದಲ್ಲ ಯಾವ್ದಪ್ಪ ಪ್ರದೇಶ ಸಮಾಚಾರ, ಅಲ್ಲಿ ಹೇಳಿದ್ರು ಕಣ್ಣ ಏನೇನ್ ಕೊಟ್ಟವ್ರ ರೈತರಿಗೆ, ಏನೇನ್ ಆಗದೆ, ಏನ್ ದೇಶ ಅಭಿವೃದ್ಧಿ ಮಾಡಕ್ ಏನ್ ಯೋಜನೆ ಹಾಕೊಂಡವ್ರೆ ಎಲ್ಲ ಬೋಸ್ ಅಂದಾಗ ಹೇಳಿದ್ರ, ನಾನಂತೂ ನೋಡಪ್ಪ ಅದೇನು 10:30 ಕುಂತ್ಕೊಂಡ್ಬಿಟ್ಟಿದ್ದೆ. ಈಗ ಹೆಸರು ಜಪ್ತಿ ಬಂತು ಬಿಡವ್ವ, ನಿರ್ಮಲಾ ಸೀತಾರಾಮನ್ ಮರ್ತೋಗಿತ್ತು. ನಾನು ಕಮಲಕ್ನೆ ಹೇಳಿ ಅಂತ ಸುಮ್ಕಿದ್ದೆ, ನನ್ಗೆ ಜಪ್ತಿ ಇತ್ತು, ಅವಳ ಜಪ್ತಿ ಮಾಡ್ಕ ಹೇಳಿ ಅಂತ ಸುಮ್ಕಿದ್ದೆ. ಈಗ ನೋಡಪ್ಪ ಬಜೆಟ್ ಬಜೆಟ್ ನಮ್ಮ ಹಳ್ಳಿ ಜನಕ್ಕ ಅಷ್ಟು ಅರ್ಥ ಆಗೋದಿಲ್ಲ. ರಾಜ್ಯ ಸರ್ಕಾರದಾಗೂ ಮಾಡ್ತಾರೆ ಮಾಡ್ತಾರೆ ಇಲ್ವಾ, ತಿಳಿದವರು ಹೇಳ್ಕೊಡ್ಬೇಕು ನಮ್ ರೈತರಿಗೆ. ಅಲ್ವಪ್ಪ, ಈಗ ಜಯಣ್ಣ ನಮ್ಗಿಂತ ಸ್ವಲ್ಪ ತಲಬಲ್ತಮ್ಮ, ನಾನು ಹೇಳೋದನ್ನ ನಮ್ ಕೇಳ್ಬೇಕು. ಹಂಗಲ್ಲ, ಅಲ್ಲಿ ಲೆಕ್ಕ ಹಾಕಿ ಹೇಳ್ತಾರೆ, 1 ರೂಪಾಯ ಹೆಂಗ್ ಖರ್ಚು ಮಾಡ್ತೀವಿ, 1 ರೂಪಾಯಿನ ಹೆಂಗ್ ಸಂಪಾದನೆ ಮಾಡ್ತೀವಿ ಅಂತ ಇಲ್ವಾ. ಅದ್ ಯಾಕೆ ಹೇಳ್ತಾರೆ ಹೇಳು, ಅದನ್ನ ಸರ್ಕಾರದವರೇ ಮಾಡ್ಬೇಕು ಅಂತಲ್ಲ, ಈಗ ನೀನು ಮಾಡ್ಕೋಬಹುದು ನಿನ್ ಮನೆಗೆ ಬಜೆಟ್. ಹ್ಞೂ, ಮತ್ತೆ ಈಗ ನಿಂತಾವ ಕಾಸಿರೋದಿಲ್ವೇ, ಅದ ನೀನ್ ಬರೋ ಕಾಸು ಅಂತ ಮಡಿಕ, ವರ್ಷಕ್ಕೆ ಎಷ್ಟ್ ಖರ್ಚು ಮಾಡ್ತೀಯಾ, ಬರೀ ಇಂತಿಂತ ಖರ್ಚು, ಎಷ್ಟ್ ಆದಾಯ ಬರ್ತದೆ, ನೀನ್ ಉದ್ದ ಬೆಳಿತೀಯ ಎಷ್ಟ್ ಬರ್ಬೋದು, ಕಬ್ಬು ಬೆಳಿತೀಯ ಎಷ್ಟ್ ಬರ್ಬೋದು, ಹಿಂಗೆ ನಿನ್ ಮನೆದು ಒಂದು ಬಜೆಟ್ ಮಾಡ್ಬೇಕು. ಆ ಬಜೆಟ್ ನಾಗೆ ಈಗ ನೋಡು, ಸರ್ಕಾರವೇ ಉಳಿತಾಯ ಮಾಡ್ತದೆ, ಅವರೇ ಉಳಿತಾಯ ಮಾಡಿದ್ಮೇಲೆ ನಾವು ನೀವು ಮಾಡಬಾರ್ದ? ಮಾಡ್ಬೇಕಪ್ಪ. ಸರ್ಕಾರವೇ ಸಾಲ ಮಾಡ್ತದೆ, ಈಗ ಅವ್ರು ಸಾಲ ಮಾಡಿದ್ಮೇಲೆ ನಾನು ನೀನು ಮಾಡಬಾರ್ದ? ಅಂದ್ರೆ 1 ರೂಪಾಯಿನಾಗೆ ಸಾಲ ಎಷ್ಟ್ ಬರ್ತದೆ, ಈ ಸಾಲಕ್ಕೆ ಬಡ್ಡಿ ಏನು, ನಾನ್ ತೀರ್ಸೋ ಬಗ್ಗೆ ಹೆಂಗೆ, ನನಗ್ ಬರೋ ಆದಾಯದಲ್ಲಿ ಎಷ್ಟ್ ಬಡ್ಡಿ ಕಟ್ಬೇಕು, ಎಷ್ಟ್ ಉಳಿತಾಯ ಮಾಡ್ಬೇಕು, ಎಷ್ಟ ಮುಂದಿನ ವರ್ಷ ವ್ಯವಸಾಯಕ್ಕೆ ಮಡಿಕೋಬೇಕು, ಎಷ್ಟು ಮನೆ ಮಕ್ಳಿಗೆ ವಿದ್ಯಾಭ್ಯಾಸಕ್ಕೆ, ನೀನ್ ಹೇಳ್ದಲ್ಲ ಕಾರ್ ತಕ ಓಡಾಡೋದಕ್ಕೆ ಇಲ್ಲ ಇನ್ನೆಲ್ಗಾರು ಜಾತ್ರೆ ಪಾತ್ರೆಗೆ ಹೋಗೋದಕ್ಕೆ ಎಷ್ಟು ಖರ್ಚು ಮಾಡ್ಬೇಕು, ಇದನ್ನೇ ಬಜೆಟ್ ಅನ್ನೋದು. ಬಜೆಟ್ ಹಂಗೆ ಬಜೆಟ್ ಯಾವ್ದು ನಮ್ ತಾತ ಹೇಳವ ಯಾವಾಗ್ಲೂ ಒಂದ್ ಮಾತು ಗೆಪ್ತಿ ಮಾಡಿ ಒಳಗಾಕಿದ್ರು ಅಳದಾಕು ಅಂತ. ಒಳಗಾಕ್ತಿದ್ದೀನಲ್ಲ ಸುಮ್ಕ ಹಾಕೋದ್ ಬೇಡ, ಹಾಕ್ಬೇಡ ಅಳದಾಕು, ಎಷ್ಟ್ ಹಾಕದೆ ಅಂತಾರು ಗೊತ್ತಾಗ್ಲಿ ಗೊತ್ತಾಗ್ಲಿ ಅಂತ. ಅದ್ ಯಾವತ್ತಪ್ಪ ಇದ್ದದ್ದು ಆ ಬಜೆಟ್ ಯಾವತ್ತು ಅಲ್ಲಕವ್ವ, ಅದನ್ ನಿರ್ಮಲ ಸೀತಾರಾಮ ಒಂದೇ ತಾರೀಕು ಅಲ್ವಾ. ನಾನು ನನಗದ್ ಗೊತ್ತಿರ್ಲಿಲ್ಲ, ನಾನು ಪಕ್ಕದ ಬೀದಿನಾಗ ಹೋಯ್ತಿದ್ದೆ. ಇವನು ಯಾನು ನಮ್ ರಾಮಣ್ಣ ನೈದ ಶ್ರೀನಿವಾಸ ಅಮ್ಮ ಆಟ ಆಡ್ತಾ ಜಗ್ಲಿ ಮೇಲೆ ಕುಂದಿ, ನಿಮ್ಮ ಅಪ್ಪ ಏನ್ ಮಾಡ್ತಿದ್ದಪ್ಪ ಅಂತ ಕೇಳಿದೆ. ಅಪ್ಪ ಬಕೆಟ್ ನೋಡ್ತಾ ಇದೆ, ಬಕೆಟ್ ನೋಡ್ತಾ ಇದೆಯಾ ನೀವು ಬಕೆಟ್ ನೋಡ್ತಾವ ಏನಿದ್ದದು ಅಂತ. ನನಗೀಗ ಗೊತ್ತಾಯ್ತು ಅದು ಬಜೆಟ್ ಬಜೆಟ್ ಅಂತ. ನೀನ್ ಒಳಗೋಗಿ ನೋಡ್ಲಿಲ್ವಾ? ಅವ್ ನಾನ್ ಬೇರೆ ಕೆಲ್ಸಕ್ಕೆ ಬಿರ್ ಬಿರ್ ನೋಯ್ತಿದ್ದೆ ಕಣ. ಬಕೆಟ್ ಇವಂತಾವಲ್ಲ ಇತ್ತು ಅನ್ಸುತ್ತೆ. ಇಲ್ಲ ಜಯಣ್ಣ ನೋಡೋ ಬಕೆಟ್ ಯಾಕೆ ಅಂತ ಆಮೇಲೆ ಈಗ ಗೊತ್ತಾಯ್ತು ಬಿಡಪ್ಪ. ಈಗ ಜಯಣ್ಣ ಮಾತಾಡ್ತಾ ಹೋದ್ರೆ ಬೋ ಸಮಯ ಆಗ್ಬಿಡ್ತದೆ. ಈಗ ನಾವು ಇದಕ್ಕೆ ಯಾವ್ದಕ್ಕಪ್ಪ ಕುಂಭ ಮೇಳ ಅದ್ ನಾಳೆ ಇರ್ಲಿ ವತಾರನೆ ಎದ್ದು ಅಂದ್ರೆ ಒತ್ತು ಮುಂಚೆನೆ ಈಗ ಮುಡುಕ್ತಾರೆ ಜಾತ್ರೆಯಿಂದ ಬಂದು ಈಗ ನಾಳೆ ಇಲ್ಲಿಗೆ ಹೊರಡದ? ಓ ಬುಡವ, ಈಗ ಜಾತ್ರೆ ಪಾತ್ರೆ ಈ ಮೇಳ ಪಾಳ ಎಲ್ಲ ನಡೆಯೋದು ನಮ್ ನಮ್ ಸಂತೋಷ ನೋಡ್ಕೊಬಿಡ್ಬೇಕು. ಪೂರ್ ಮುಂಗಾರು ಶುರು ಆದ್ರೆ ಏನು ಮಾಡಕ್ ಆಗುದಿಲ್ಲ. ಕಮಲಕ್ಕ ಒಸಿ ಬೆಚ್ಚಗೆ ಕಾಪಿ ಗಿಪಿ ಮಾಡ್ಕೋ, ವತಾರಕ್ಕೇನೆ ಎದ್ ಮಗ್ಲಲ್ಲೇ ಒಂಟ್ ಬಿಡಮ್ಮ ನಡೆಯವ್ವ. ಬಂದೆ ಕಣ್ಣ. ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದ್ದವರು ಆರ್ ಲೋಕೇಶ್ವರಿ, ಡಾಕ್ಟರ್ ಮೈಸೂರು ಉಮೇಶ್ ಹಾಗೂ ಎನ್ ಕೇಶವಮೂರ್ತಿ. ಕೃಷಿ ದರ್ಪಣ. ವಾರದ ಕೃಷಿರಂಗ ಕಾರ್ಯಕ್ರಮಗಳ ಮುನ್ನೋಟ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ನಾಳೆ ಅಂದರೆ ಫೆಬ್ರವರಿ 10 ಸೋಮವಾರ ಸಂಜೆ 6:50 ಕೃಷಿರಂಗದಲ್ಲಿ ಶತಮಾನ ಕಂಡ ಭಾರತದ ಕರ್ನಾಟಕ ಬ್ಯಾಂಕ್ ಪ್ರಾಯೋಜಿತ ನೇರ ಸಂವಾದ ಕಾರ್ಯಕ್ರಮ. ವಿಷಯ ರೈತರ ಅಭಿವೃದ್ಧಿಗೆ ಬ್ಯಾಂಕಿನ ಯೋಜನೆಗಳು. ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಮೈಸೂರಿನ ಕುವೆಂಪು ನಗರದ ಕರ್ನಾಟಕ ಬ್ಯಾಂಕ್ ಪ್ರಾದೇಶಿಕ ಕಚೇರಿಯ ಸಹಾಯಕ ಮಹಾಪ್ರಬಂಧಕರಾದ ಡಾ ಟಿಆರ್ ಅರುಣ್ ಮತ್ತು ಕೃಷಿ ಅಧಿಕಾರಿ ಆರ್ ಚಂದನ. 11 ಮಂಗಳವಾರ ಸಾವಯವ ಬೇಸಾಯ ಹಾಗೂ ನೇರ ಮಾರಾಟವನ್ನು ಕುರಿತ ಸಂವಾದದಲ್ಲಿ ಭಾಗವಹಿಸುತ್ತಾರೆ ಮೈಸೂರು ತಾಲೂಕು ಗದ್ದಿಗೆ ಗ್ರಾಮದ ಎಂಆರ್ ವೇಣುಗೋಪಾಲ್ ಮತ್ತು ಇನಾಂ ಉತ್ತನಹಳ್ಳಿ ಗ್ರಾಮದ ಥಾಮಸ್ ದೇವಾಸಿಯ ಕೊನ್ನಕಲ್. ಆವಾಗ ನಾವೆಲ್ಲ ಸೇರಿ 25 ರೂಢಿಸ್ಕೊಂಡು ಬಂದ್ವಿ. ಸೊ ಒಂದು ಬೋರ್ ಹಾಕ್ಸಿದ್ವಿ ಎಲ್ಲ ಅಲ್ಲಿ. ನಾವು ಎ ಫ್ರೇಮ್ ಇಟ್ಕೊಂಡು ಅಲ್ಲಿ ರೈನ್ ವಾಟರ್ ಹಾರ್ವೆಸ್ಟಿಂಗು ಇದನ್ನೆಲ್ಲ ಒಂದು ಸರಿಯಾದ ಒಂದು ಪದ್ಧತಿನಲ್ಲಿ ನೀರು ಬಹಳ ಪೋಲಾಗ್ತಾ ಇತ್ತು. ಬಿದ್ದಿದ್ದ ಮಳೆ ನೀರೆಲ್ಲನೂ ಕಂಪ್ಲೀಟಾಗಿ ನಮ್ಮ ಜಮೀನಿಂದ ಆಚೆ ಕಡೆ ಹೋಗ್ತಾ ಇತ್ತು. ಒಂದು ದೊಡ್ಡ ಕೆರೆಯಾಗಿ ಒಂದು ಜಾಗದಲ್ಲಿ ಪರಿಣಮಿಸ್ತಾ ಇತ್ತು. ಇದನ್ನೆಲ್ಲ ನೋಡಿ ನಾವುಗಳು ಇನ್ನು ಬಿದ್ದ ಮಳೆ ನೀರನ್ನ ಸರಿಯಾಗಿ ಸಂಗ್ರಹಣೆ ಮಾಡಬೇಕಂತ ಹೇಳಿ ಅವತ್ತಿನ ದಿವಸ ನಾವು 25 JCB ತರಿಸಿ ಟೋಪೋಗ್ರಫಿ ನೋಡಿಕೊಂಡು ನೀರು ನಿಲ್ಲೋ ಥರ ಜಮೀನಲ್ಲಿ ಗುಂಡಿಗಳನ್ನು ಮಾಡಿದ್ವಿ. ಫೆಬ್ರವರಿ 12 ಬುಧವಾರ ಮೇವು ಮೆಲುಕು ಬಾನುಲಿ ಸರಣಿಯಲ್ಲಿ ವಾರ್ಷಿಕ ಮೇವಿನ ಬೆಳೆಗಳ ಉತ್ಪಾದನಾ ತಾಂತ್ರಿಕತೆಗಳನ್ನು ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಮೇವು ಬೆಳೆ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಬಿಜಿ ಶೇಖರ್ ಅವರೊಂದಿಗೆ ಸಂದರ್ಶನ. ಇನ್ನೊಂದು CSV 33 ಅಂತ ಹೇಳಿ ಸುಮಾರು ಇದು ವಾರ್ಷಿಕವಾಗಿ ನಿಮಗೆ 7-8 ಬಾರಿ ಕಟಾವು ಮಾಡಿ ಸುಮಾರು 2 ತನಕ ನೀವು ಇದನ್ನ ಕಟಾವನ್ನ ಮುಂದುವರಿಸಬಹುದು. ಇದು ಜೊತೆಗೆ ನಿಮ್ಗೆ COFS 29 ಅಂತೇಳಿ ಅಂದ್ರೆ ಕೊಯಮತ್ತೂರಿನಿಂದ ಬಿಡುಗಡೆ ಮಾಡಿರ್ತಕ್ಕಂಥ ತಳಿ COFS 29 ಮತ್ತೆ 31 ಇವು ಬಹುವಾರ್ಷಿಕ. ಬಹುವಾರ್ಷಿಕ ಅಂದ್ರೆ ಸುಮಾರು ಒಂದು ಸಲ ನೀವು ಬಿತ್ತನೆ ಮಾಡಿದ್ರೆ ಎಕರೆಗೆ 4 ಬಿತ್ತನೆ ಬೀಜ ಬಳಸಿ 1.5 ವರ್ಷ ಸಾಲಿನಲ್ಲಿ ಬಿತ್ತನೆ ಮಾಡಿದ್ದೆ ಆದ್ರೆ ಇದನ್ನು 3-4 ತನಕ ನಾವು ಕಟಾವನ್ನ ಮಾಡಬಹುದು. ಮೂರಿಂದ ನಾಲ್ಕು ವರ್ಷ ಬಹುವಾರ್ಷಿಕವಾದಂತ ಒಂದು ಮೇವಿನ ಜೋಳ. ಸೊ ಮೂರಿಂದ ನಾಲ್ಕು ವರ್ಷ ತನಕ ಕಟಾವು ಮಾಡಿ ನಾವು ವಾರ್ಷಿಕವಾಗಿ ಏಳರಿಂದ ಎಂಟು ಬಾರಿ ಕಟಾವು ಮಾಡಿ ಸುಮಾರು 30-40 ಟನ್ ನಾವು ಹಸಿರು ಮೇವನ್ನ ನಾವು ಪಡೆಯಬಹುದು. 13ನೇ ತಾರೀಕು ಗುರುವಾರ ನಮ್ ಕಂಪನಿ ರೈತ ಉತ್ಪಾದಕ ಸಂಸ್ಥೆಗಳ ಸಬಲೀಕರಣ ಕುರಿತ ಬಾನುಲಿ ಸರಣಿಯಲ್ಲಿ ರೈತ ಉತ್ಪಾದಕ ಸಂಸ್ಥೆಗಳ ಮೂಲಕ ನೇರ ಖರೀದಿಯನ್ನು ಕುರಿತ ಸಂವಾದವಿದೆ. ಪಾಲ್ಗೊಳ್ಳಲಿದ್ದಾರೆ ಮಂಡ್ಯದ ವಿಕಸನ ನಗರ ಹಾಗೂ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆಯ ಮಾರುಕಟ್ಟೆ ಸಲಹೆಗಾರರಾದ ಜಿಎ ಚಂದ್ರು ಮತ್ತು ಹುಣಸೂರಿನ ಸಾಯಿ ವೆಂಕಟರಂಗ ಆಗ್ರೋ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯ ವೈಎಸ್ ಕುಮಾರ್. ಕೆಆರ್ ನಗರ ಭಾಗದಲ್ಲಿ ಭತ್ತದ ಕಣಜ ಅಂತ ಹೇಳ್ತಾರೆ. ನಮ್ಮ ಕೆಆರ್ ನಗರ ಸಾಲಿಗ್ರಾಮದ ಹತ್ರ ಒಂದು ಸಾಲಿಗ್ರಾಮ FPO ಅಂತ ಇದೆ, ರೈತ ಉತ್ಪಾದಕರ ಕಂಪನಿ. ಅಲ್ಲೇನು ಮಾಡ್ತಾರೆ, ರೈತರಿಗೆ ಭತ್ತನ ನೇರ ಖರೀದಿ ಮಾಡಿ FPO, ಅದನ್ನು ನಮ್ಮ ರೈಸ್ ಮಿಲ್ಗಳಿಗೆ ಬೇಕಾಗಿರುವಂಥ ರೈಸ್ ಮಿಲ್ಗೆ ಕೊಟ್ಟು ಅದರಿಂದ ಅವರಿಂದ ಆ ಅಮೌಂಟನ್ನ ತೆಗೆದು ರೈತರಿಗೆ ಕೊಡಿಸುವಂಥ ಒಂದು ಕಾರ್ಯ ಮಾಡ್ತೀವಿ. ಅದೇ ರೀತಿ ಅದೇ ರೈಸ್ ಮಿಲ್ನಲ್ಲಿ ಅಕ್ಕಿನ ಮಿಲ್ಲಿಂಗ್ ಮಾಡಿಸಿ ಮತ್ತೆ ಅದೇ ರೈಸ್ನ ತೆಗೆದು ಅದೇ ರೈತ ಉತ್ಪಾದಕರ ಕಂಪನಿಯಿಂದ ಬ್ರ್ಯಾಂಡ್ ಮಾಡಿ ಅಲ್ಲಿ ರೈತರಿಗೆ ಹಾಗೂ ಗ್ರಾಹಕರಿಗೆ ಆ ಉತ್ಪನ್ನಗಳನ್ನು ಮಾರಾಟ ಮಾಡ್ತೀವಿ. 14 ಶುಕ್ರವಾರ ಜಾನುವಾರುಗಳಲ್ಲಿ ಕಾಲುಬಾಯಿ ರೋಗದ ನಿಯಂತ್ರಣವನ್ನು ಕುರಿತು ಪಶುವೈದ್ಯರಾದ ಡಾಕ್ಟರ್ ಚಾಮರಾಜ್ ಅವರೊಂದಿಗೆ ಸಂದರ್ಶನ. ಮುಖ್ಯವಾಗಿ ಇದು ಏನಂತಂದರೆ ನೇರ ಸಂಪರ್ಕದಿಂದ ಬರುತ್ತೆ. ಈಗ ರೋಗಗ್ರಸ್ತ ಪ್ರಾಣಿಯಲ್ಲಿದ್ದರೆ ಆ ರೋಗಗ್ರಸ್ತ ಪ್ರಾಣಿ ಇನ್ನೊಂದು ಪ್ರಾಣಿಯ ಮುಖಾಂತರ ಹೋದರೆ ತಕ್ಷಣವೇ ಆ ಪ್ರಾಣಿಗೆ ಬರುವಂತಹ ಅವಕಾಶ ಜಾಸ್ತಿ ಇರ್ತದೆ, ಒಂದನೆಯದು. ಎರಡನೇದು ಗಾಳಿಯ ಮುಖಾಂತರ ಬರುತ್ತೆ ಸರ್. ನಾವು ಏರೋಜಾಲ್ ರೂಟ್ ಅಂತ ನಾವು ಕರಿತೀವಿ, ಅದು ಕೆಮ್ಮದಾಗ ಅಕಸ್ಮಾತ್ ಅದು ಹೋದಾಗ ಆ ಏರ್ಗಳ ಮುಖಾಂತರ ಅದು ಯಾವ ಕಡೆ ಗಾಳಿ ಬೀಸ್ತದೆ ಆ ಕಡೆ ಎತ್ಕೊಂಡು ಹೋಗುವಂಥ ಚಾನ್ಸು ಹೆಚ್ಚಿರ್ತದೆ ಸರ್. ಮೂರನೇದು ಯಾಂತ್ರಿಕವಾಗಿ. ಯಾಂತ್ರಿಕವಾಗಿ ಅಂತಂದರೆ ಏನು ಅಂತಂದರೆ ಈಗ ದೊಡ್ಡ ದೊಡ್ಡ ಫಾರ್ಮ್ಗಳಿವೆ, ಅಲ್ಲಿ ಕೆಲಸದವ್ರನ್ನ ಬಿಟ್ಟಿರ್ತಾರೆ. ಅವರು ಯಾವುದೋ ಒಂದು ಬಂದಿದ್ದಂಥ ಪ್ರಾಣಿಯ ಮುಟ್ಟಿ ತಮ್ಮ ಬಟ್ಟೆಗಳ ಮುಖಾಂತರ ಬರೋ ಚಾನ್ಸ್ ಇದೆ, ಅವರ ಕೈಗಳ ಮುಖಾಂತರ ಬರೋ ಚಾನ್ಸ್ ಇದೆ, ಅವರ ಶೂಗಳ ಮುಖಾಂತರ ಬರೋ ಚಾನ್ಸ್ ಇದೆ. ಫೆಬ್ರವರಿ 15 ಶನಿವಾರ ಸಮಗ್ರ ಸಾವಯವ ಕೃಷಿಯ ಪ್ರಾಮುಖ್ಯತೆಯನ್ನು ಕುರಿತು ಮಂಡ್ಯ ತಾಲೂಕು ದುದ್ದ ಹೋಬಳಿ ಗಾಣದಾಳು ಗ್ರಾಮದ ಜಿಬಿ ಶಿವಪ್ರಸಾದ್ ಅವರೊಂದಿಗೆ ಸಂದರ್ಶನ. ಮತ್ತೆ ಕಬ್ಬಿಗೆ ಏನ್ ಮಾಡ್ತೀವಿ ಸರ್, 4-5 ಸರಿ ಸಾಲ್ ಮಾಡಿದ್ವಿ, ಅದಕ್ಕೆ ಏನ್ ಮಾಡ್ತೀವಿ ಹಾಕುವಾಗ್ಲೇ ಎಲ್ಲಾನು ಹಾಕ್ಬಿಡ್ತೀವಿ ಸಾಲ್. ಫಸ್ಟು ಏರುಗಳ ಒಂದೇ ಸರಿ ಕೂಪರ್ತೀವಿ ಸರ್ ಮಾಡೋದು, ಆಮೇಲೆ ತಿರ್ಗಾ ನಾವು ಏರು ಇಳಿಸೋದೇ ಇಲ್ಲ. ಈ ಒಂದು ಕಣ್ಣಿಂದ ಬಳಸ್ತೀರೋ ಅಥವಾ ಸರ್ ಸದ್ಯಕ್ಕೆ ನೆಕ್ಸ್ಟ್ ಮಾಡಬೇಕು ಅಂತ ಮಾಡಿದ್ದೀನಿ ಸರ್. ಈಗ ಮೊದಲು 3 ಕಣ್ಣಿಂದೇ ಮಾಡಿದ್ದು, 4-5 ದಿ ಸರ್ ಮಾಡ್ಬಿಟ್ಟು ಅದಕ್ಕೂ ಹಸಿರಲೇ ಇದು ಮಾಡಿಬಿಟ್ಟು ಸೇಮ್ ಅದೇ ಥರ ಮಾಡಿದ್ವಿ ಸರ್. ಅದೇನೋ ಹೊಸ ತಳಿ ಹೇಳಿದ್ರಲ್ವಾ, ಅಂದ್ರೆ ಈಗಾಗಲೇ ನಿಮ್ಮ ಕಡೆ ಹಳೆ ಭಾಗದ ತಳಿ ಇರ್ಬೋದು ಅದು. ಇಲ್ಲ, 517 ಈಗ ನಮ್ಮ ವಿಸಿಪುರಮಲ್ಲಿ. ಅದನ್ನೇ ಅದನ್ನೇ, ಆ ತಳಿ ವಿಶೇಷತೆಗಳ ಬಗ್ಗೆ ಹೇಳಿ ಸರ್. ಅದು ಬೆಂಕಿ ಹಾಕ್ಬಾರ್ದು ಸರ್, ನಾವು ತರಗಟ್ಟು ಬೆಂಕಿ ಯಾವತ್ತೂ ಹಾಕಲ್ಲ. ಫೆಬ್ರವರಿ 16 ಭಾನುವಾರ ಸಾಪ್ತಾಹಿಕ ಸರಣಿ ತೋರಣ ಹೂರಣ. ನೋಡಪ್ಪ, ಈಗ ನೀನು ಈ ಸ್ಕೂಲ್ಗೆ ಹೋಗಿ ಕಲಿಬೇಕು ಅಂತ ಏನಿಲ್ಲ, ಆಯ್ತಾ? ನಮ್ಗೆ ಅಕ್ಕಪಕ್ಕದವ್ರ ಹತ್ರ ಕೇಳ್ಕೊಂಡು ತಿಳ್ಕೊಂಡು ಹಿಂಗೆ ಬರ್ತದೆ, ಯಾಕೆ ಹಿಂಗೆ ಆಯ್ತಿದ್ದು ಅಂತಂದ್ಬಿಟ್ಟು ಒಸಿ ಪಸಿ ತಿಳ್ಕೊಂಡ್ರೆ ಇಂಥದ್ರಿಂದ ದೂರ ಇರ್ಬೋದಲ್ವಪ್ಪ. ಈಗ ಯಾರಿಗಾರು ಫೋನ್ ಮಾಡಕ್ ಹೋದ್ರೆ ಒಂದ್ ಮೆಸೇಜ್ ಬರ್ತಾ ಇರ್ತದೆ, ಕೇಳಿಸ್ಕೊಂಡಿದ್ದೇನಣ್ಣ. ಅದೇ ಹೇಳ್ತಾರೆ, ಎಚ್ಚರಿಕೆ, ಯಾವ್ದಾದ್ರೂ ನಂಬರ್ ಇಂದ ಬಂದ್ರೆ ಹುಷಾರಾಗಿರಿ, ಅವ್ರು ಕೇಳಿದ್ದಕ್ಕೆಲ್ಲ ಉತ್ತರ ಕೊಡ್ಬೇಡಿ ಅಂತ. ಫಸ್ಟೇ ದಿಗಿಲಾಗ್ಬಿಡ್ತು ಕವ ನನಗೆ. ನಾನು ಮೊದಲ ಮಾಡಿದ ತಕ್ಷಣ ರಿಂಗ್ ಆಯ್ತದಲ್ವಾ, ಟ್ರನ್ ಟ್ರನ್ ಟ್ರನ್ ಟ್ರನ್ ಅಂತ ಒಡ್ಕತ್ತದೆ, ಅದೇನು ಕೇಳಿಸ್ತದೆ, ಹಾಡಾಕಂದಿದ್ರೆ ಹಾಡು ಕೇಳಿಸ್ತದೆ, ಎಚ್ಚರಿಕೆ ಅಂತ ಬಂದ ನನಗೆ ಗಾಬರಿ ಆಗ ಫೋನ್ ಇಟ್ಟು ಪಟಕ್ನ ಇಟ್ಬಿಟ್ಟು ಇದೇನಪ್ಪ ಇದು ಅಂತ ಅನ್ಕೊಂಡು. ಶ್ರೋತೃಗಳೇ, ಇವಿಷ್ಟು ಬರುವ ವಾರ ಕೃಷಿ ರಂಗದಲ್ಲಿ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ನಮಸ್ಕಾರ. ಕೃಷಿ ದರ್ಪಣ, ಕೃಷಿ ದರ್ಪಣ ವಾರದ ಕೃಷಿ ರಂಗ ಕಾರ್ಯಕ್ರಮಗಳ ಮುನ್ನೋಟ ಕೇಳಿದಿರಿ. ಪ್ರಸ್ತುತಿ ಆರ್ ಲೋಕೇಶ್ವರಿ. ಮತ್ತೆ ಕೃಷಿ ದರ್ಪಣ ಮುಂದಿನ ವಾರ ಇದೇ ಸಮಯಕ್ಕೆ. ಶ್ರೀಲೋಕ ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ, ನನ್ನೆಲ್ಲ ಆತ್ಮೀಯ ರೈತ ಬಾಂಧವರೇ, ನಾನು ನಿಮ್ಮ ನಾಗಾರ್ಜುನ್ ಕುಮಾರ್ ಮಾತಾಡ್ತಾ ಇದ್ದೀನಿ. ರಾಜ್ಯ ಅರಿಶಿನ ಬೆಳೆಗಾರರ ಒಕ್ಕೂಟದ ಸಂಚಾಲಕರು ಮತ್ತು ಶ್ರಮ ಸಂಜಾತ ರೈತ ಉತ್ಪಾದಕರ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾಗಿ ಈ ಒಂದು ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ದೀನಿ. ಇವತ್ತಿನ ಈ ಒಂದು ಮಾಹಿತಿ ಶುಂಠಿ ಬೆಳೆಯ ಬಗ್ಗೆ. ಇವತ್ತೇನು ಶುಂಠಿಗೆ ಮಾರುಕಟ್ಟೆ ಮೌಲ್ಯ ಕುಸಿತ ಆಗಿ ಇವತ್ತು ಶುಂಠಿಯನ್ನ ಬೆಳೆದಿರ್ತಕ್ಕಂತ ರೈತರು ತುಂಬಾ ಆರ್ಥಿಕವಾದ ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಇಂತಹ ಸಂದಿಗ್ಧ ಪರಿಸ್ಥಿತಿಗಳಲ್ಲಿ ಬೆಳೆಗಾರ ರೈತರಿಗೆ, ಯಾರು ಉತ್ಪಾದಕ ರೈತರು ಯಾರು ಇರ್ತಾರೆ, ಅಂತಹ ರೈತರುಗಳಿಗೆ ನಷ್ಟ ಆಗದೇ ಇರೋ ರೀತಿ, ಅಂದ್ರೆ ಅವರ ಬಂಡವಾಳವನ್ನ ಅವರಿಗೆ ಮರುಕಳಿಸುವ ರೀತಿ ಸರ್ಕಾರದ ಬಳಿ ಹಲವಾರು ಯೋಜನೆಗಳಿದೆ. ಅಂತಹ ಯೋಜನೆಗಳಲ್ಲಿ ಒಂದಾದ ಮಾರುಕಟ್ಟೆ ಮಧ್ಯಪ್ರವೇಶ ಯೋಜನೆ, ಈ ಒಂದು ಯೋಜನೆ ನಮ್ಮ ದೇಶದಲ್ಲಿ 1983 ಚಾಲ್ತಿಯಲ್ಲಿದೆ. ಈ ಒಂದು ಯೋಜನೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ಜಂಟಿ ಯೋಜನೆ ಇದು. ಯಾವ್ದಾದ್ರು ತೋಟಗಾರಿಕಾ ಉತ್ಪನ್ನಗಳಿಗೆ ಬೆಲೆ ಕುಸಿತ ಆದಾಗ ರಾಜ್ಯ ಸರ್ಕಾರ ಪ್ರಸ್ತಾವನೆಯನ್ನ ಕೇಂದ್ರ ಸರ್ಕಾರಕ್ಕೆ ಕಳುಹಿಸಿಕೊಡುತ್ತೆ. ಕೇಂದ್ರ ಸರ್ಕಾರ ರಾಜ್ಯದ ಪ್ರಸ್ತಾವನೆಯನ್ನ ಅನುಮೋದನೆ ಮಾಡಿ ಖರೀದಿ ದಿನಾಂಕ ಮತ್ತು ಬೆಲೆಯನ್ನ ನಿಗದಿ ಮಾಡಿ ಇಂತಿಷ್ಟು ಬೆಲೆಗೆ ಖರೀದಿ ಮಾಡಿ ಅಂತ ಹೇಳಿ ಒಂದು ಆದೇಶವನ್ನ ಹಾಕೊಡುತ್ತೆ. ತದನಂತರದಲ್ಲಿ ರಾಜ್ಯ ಸರ್ಕಾರ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ, ಅಂದ್ರೆ ಹೆಚ್ಚು ಬೆಳೆ ಯಾವ ಜಿಲ್ಲೆಗಳಲ್ಲಿ ಬೆಳೀತಾರೆ ಅಂತಹ ಜಿಲ್ಲೆಗಳಲ್ಲಿ ಖರೀದಿ ಕೇಂದ್ರಗಳನ್ನ ಓಪನ್ ಮಾಡಿ ರಾಜ್ಯ ಸರ್ಕಾರವೇ ನೇರವಾಗಿ ರೈತರಿಂದ ಮಾರುಕಟ್ಟೆ ಮಧ್ಯಪ್ರವೇಶ ಬೆಲೆ ಯೋಜನೆಗೆ ಖರೀದಿ ಮಾಡುತ್ತೆ. ಸೊ ಅದರಂತೆ ಈಗ ಕಳೆದ ವರ್ಷ 15,000 ರೂಪಾಯಿ ಬೆಲೆಯನ್ನ ಹೊಂದಿದ್ದಂತಹ ಶುಂಠಿ ಇಂದು 1 ಕ್ವಿಂಟಾಲ್ಗೆ 1,000 ರೂಪಾಯಿಯಿಂದ 1,500 ರೂಪಾಯಿಗೆ ಬಂದ್ ನಿಂತಿದೆ. ಅಂದ್ರೆ 10-15 ರೂಪಾಯಿಗೆ ಬಂದ್ ನಿಂತಿದೆ. ಶುಂಠಿ ಬೆಳೆ ಹೆಚ್ಚು ಬಂಡವಾಳವನ್ನ ಬೇಡುವಂತಹ ಬೆಳೆ. ಈ ಒಂದು ಆರ್ಥಿಕ ಪರಿಸ್ಥಿತಿಯನ್ನ ಮನಗಂಡು ನಾವು ಮೊಟ್ಟ ಮೊದಲನೇದಾಗಿ ಚಾಮರಾಜನಗರ ಜಿಲ್ಲೆಯ ಜಿಲ್ಲಾಧಿಕಾರಿಗಳನ್ನ ಖುದ್ದಾಗಿ ಭೇಟಿ ಮಾಡಿ ಅವರಿಗೆ ಈ ಒಂದು ಯೋಜನೆ ಮತ್ತು ಶುಂಠಿ ಬೆಳೆಗೆ ತಗಲ್ತಕ್ಕಂಥ ಖರ್ಚು ವೆಚ್ಚವನ್ನ ಒಂದು ಮನವಿ ಪತ್ರದ ಮೂಲಕ ಸಲ್ಲಿಸಿ ನಮ್ಮ ಮನವಿ ಪತ್ರವನ್ನು ಸ್ವೀಕರಿಸಿದ ಜಿಲ್ಲಾಧಿಕಾರಿಗಳು ಖುದ್ದಾಗಿ ಕೂಡಲೇ ಟಾಸ್ಕ್ ಫೋರ್ಸ್ ಸಮಿತಿಯನ್ನು ಮಾಡಿ ರಾಜ್ಯ ಸರ್ಕಾರಕ್ಕೆ ಮಾರುಕಟ್ಟೆ ಮಧ್ಯಪ್ರವೇಶ ಯೋಜನೆಯನ್ನ ಜಾರಿ ಮಾಡಬೇಕು ಶುಂಠಿ ಖರೀದಿಗೆ ಅಂತ ಹೇಳಿ ಪ್ರಸ್ತಾವನೆಯನ್ನ ಶೀಘ್ರದಲ್ಲೇ ಮಾಡ್ತಿದ್ದಾರೆ. ಅದರ ನಂತರದಲ್ಲಿ ನಮ್ಮ ಶುಂಠಿ ಬೆಳೆಗಾರರು, ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿರ್ತಕ್ಕಂತ ಶುಂಠಿ ಬೆಳೆಗಾರರು ಸಹ ನಮ್ಮ ಮನವಿಯನ್ನ ನಮ್ಮ ಪತ್ರದ ರೀತಿಯಲ್ಲೇ ಆಯಾ ಜಿಲ್ಲಾಧಿಕಾರಿಗಳಿಗೆ, ಅಂದ್ರೆ 10 ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ರೈತರುಗಳು, ಅಂದ್ರೆ ಆಯಾ ಭಾಗದ ರೈತರುಗಳು ಮನವಿಯನ್ನ ಮಾಡಿಕೊಂಡಿದ್ದಾರೆ. 10 ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಸಹ ಈಗಾಗಲೇ ರಾಜ್ಯ ಸರ್ಕಾರಕ್ಕೆ ಮಾರುಕಟ್ಟೆ ಮಧ್ಯಪ್ರವೇಶ ಯೋಜನೆಯನ್ನ ಜಾರಿ ಮಾಡಿ ಶುಂಠಿ ಬೆಳೆಗಾರರಿಗೆ ಏನು ಆರ್ಥಿಕವಾಗಿ ಭದ್ರತೆಯನ್ನು ಒದಗಿಸಬೇಕು ಅಂತ ಹೇಳಿ ತಮ್ಮ ಪತ್ರವನ್ನ ಈಗಾಗಲೇ ರವಾನೆ ಮಾಡಿರೋದ್ರಿಂದ ನಮ್ಮ ರಾಜ್ಯ ಸರ್ಕಾರದ ಕೃಷಿ ಬೆಲೆ ಆಯೋಗದ ಅಧ್ಯಕ್ಷರ ಜೊತೆನೂ ಸಹ ಈಗಾಗಲೇ ಮಾತನಾಡಲಾಗಿದೆ. ಅವರು ಸಹ ಇದಕ್ಕೆ ಸಹಮತಿಯನ್ನ ಸೂಚಿಸಿದ್ದಾರೆ. ಕೃಷಿ ಮಾರಾಟ ಮಂಡಳಿಯ ನಿರ್ದೇಶಕರು, ವ್ಯವಸ್ಥಾಪಕ ನಿರ್ದೇಶಕರು ಸಹ ಅವರ ಪತ್ರವನ್ನ ಸಹಕಾರ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಿಗೆ ಬರೆದಿದ್ದಾರೆ. ಮಾರುಕಟ್ಟೆ ಮಧ್ಯಪ್ರವೇಶ ಯೋಜನೆಯನ್ನ ಜಾರಿ ಮಾಡಬಹುದಾಗಿದೆ ಅಂತ ಹೇಳಿ. ಅದರ ನಂತರದಲ್ಲಿ 6ನೇ ತಾರೀಕು ಪ್ರಧಾನ ಕಾರ್ಯದರ್ಶಿಗಳು ಸಹಕಾರ ಇಲಾಖೆ ನಮ್ಮ ಅಜಯ್ ನಾಗಭೂಷಣ್ ಸರ್ ಅವರು ಸಹ ರೈತರಿಗೆ ಅನುಕೂಲ ಆಗುವಂತ ಈ ಒಂದು ಯೋಜನೆಗೆ ಅಂಕಿತ ಹಾಕಿ ಅವರು ಡೆವಲಪ್ಮೆಂಟ್ ಕಮಿಷನರ್ ಹತ್ರ ಈ ಒಂದು ಯೋಜನೆ ಪ್ರಸ್ತಾವನೆಯನ್ನ ಕಳಿಸ್ಕೊಟ್ಟಿದ್ದಾರೆ. ಡೆವಲಪ್ಮೆಂಟ್ ಕಮಿಷನರ್ ಸಹ ನಿನ್ನೆ ಖುದ್ದಾಗಿ ಸಹಿ ಹಾಕಿ ಈ ಒಂದು ಯೋಜನೆ ಅನುಮೋದನೆಗೆ ಹಣಕಾಸು ಇಲಾಖೆಗೆ, ಅಂದ್ರೆ ಫಿನಾನ್ಸ್ ಡಿಪಾರ್ಟ್ಮೆಂಟ್ಗೆ ಕಳಿಸ್ಕೊಟ್ಟಿದ್ದಾರೆ. ಫಿನಾನ್ಸ್ ಡಿಪಾರ್ಟ್ಮೆಂಟ್ ಇಂದ ಈ ಒಂದು ಪ್ರಸ್ತಾವನೆ ಅಂಗೀಕಾರ ಆಗಿ ಕೃಷಿ ಸಚಿವರ ಬಳಿ ಹೋಗಲಿದೆ. ಅವರ ಅಂಕಿತದ ನಂತರ ಈ ಒಂದು ಯೋಜನೆ ಕೇಂದ್ರ ಸರ್ಕಾರದ ಕೃಷಿ ಸಚಿವಾಲಯಕ್ಕೆ ಹೋಗಲಿದೆ. ಅಲ್ಲಿ ಕನಿಷ್ಠ ಒಂದು 5-7 ದಿನಗಳ ಅಂತರದಲ್ಲಿ ಈ ಒಂದು ಯೋಜನೆ ಅನುಮೋದನೆಯಾಗಿ ರಾಜ್ಯ ಸರ್ಕಾರಕ್ಕೆ ಆದೇಶದ ರೂಪದಲ್ಲಿ ಬರಲಿದೆ. ಹಾಗಾಗಿ ನಮ್ಮ ಶುಂಠಿ ಬೆಳೆಗಾರರಿಗೆ ನಾವು ಈ ಮೂಲಕ ಮನವಿ ಮಾಡ್ಕೊಳ್ಳೋದು ಏನು ಅಂದ್ರೆ, ಇವತ್ತು ನೀವೇನು 1,000 ರೂಪಾಯಿಗೆ ನಿಮ್ಮ ಶುಂಠಿಯನ್ನ ಮಾರ್ತಿದ್ದೀರಿ, ದಯಮಾಡಿ ನಿಮ್ಮ ಶುಂಠಿಯನ್ನ ಮಾರೋದನ್ನ ಒಂದು 15 ದಿನಗಳ ಕಾಲ ಮುಂದೂಡಿ ರಾಜ್ಯ ಸರ್ಕಾರ ಈಗಾಗಲೇ ಶುಂಠಿ ಬೆಳೆಗಾರರ ನೆರವಿಗೆ ರಾಜಸದಕ್ಕೆ ಎಲ್ಲಾ ಏನು ಪೂರ್ವ ತಯಾರಿಯನ್ನ ಮಾಡ್ತಾ ಇದೆ. ಇನ್ನು 15 ದಿನಗಳ ಅಂತರದಲ್ಲಿ ರಾಜ್ಯದ ಎಲ್ಲಾ ಶುಂಠಿ ಬೆಳೆಯುವಂತಹ ಜಿಲ್ಲೆಗಳಲ್ಲಿ ಮಾರುಕಟ್ಟೆ ಮಧ್ಯಪ್ರವೇಶ ಯೋಜನೆ ಮತ್ತು ಮಾರುಕಟ್ಟೆ ಮಧ್ಯಪ್ರವೇಶ ಬೆಲೆಯನ್ನ ನಿಗದಿ ಮಾಡಿ ಈ ಒಂದು ಯೋಜನೆ ಜಾರಿಗೆ ಬರಲಿದೆ. ನಾವು ಶುಂಠಿ ಅತಿ ಹೆಚ್ಚು ಬಂಡವಾಳವನ್ನ ಬೇಡುವಂತ ಬೆಳೆ ಆಗಿರೋದ್ರಿಂದ ಶುಂಠಿಗೆ ಕನಿಷ್ಠ 7,000 ರೂಪಾಯಿಗಳ ಮಾರುಕಟ್ಟೆ ಮಧ್ಯಪ್ರವೇಶ ಬೆಲೆಯನ್ನ ನಿಗದಿ ಮಾಡಬೇಕು ಅಂತ ಹೇಳಿ ಒತ್ತಾಯವನ್ನ ನಾವು ಮಾಡಿದ್ದೀವಿ. ಅದರಂತೆ ಸರ್ಕಾರನೂ ಸಹ ಒಂದು ಪೂರಕವಾದ ಒಪ್ಪಿಗೆಯನ್ನ ಕೊಟ್ಟಿದೆ, ಮಾಡಿಕೊಡ್ತೀವಿ ಅಂತ ಹೇಳಿ. ಹಾಗಾಗಿ ಶುಂಠಿ ಬೆಳೆಗಾರರು 15 ದಿನಗಳ ಕಾಲ ತಮ್ಮ ಒಂದು ಒಕ್ಕಣೆಯನ್ನ ನಿಲ್ಲಿಸಿದ್ರೆ ಹೆಚ್ಚಿನ ಲಾಭ ಆಗತ್ತೆ, ನಷ್ಟವನ್ನ ತಪ್ಪಿಸಬಹುದು. ಸರ್ಕಾರ ಸಿದ್ಧವಾಗ್ತಾ ಇದೆ. ಇನ್ನೇನು ಎರಡೇ ಹಂತ ಮಾತ್ರ ಬಾಕಿ ಇರೋದು, ಕೇಂದ್ರದಿಂದ ಅನುಮೋದನೆ ಆಗ್ಬೇಕು, ರಾಜ್ಯ ಸರ್ಕಾರ ಖರೀದಿ ಕೇಂದ್ರ ತೆಗಿಬೇಕು. ಇದು ಶೀಘ್ರದಲ್ಲಿ ಆಗೋದ್ರಿಂದ ಶುಂಠಿ ಬೆಳೆಗಾರರು ದುಡುಕಬಾರ್ದು ಅಂತ ಹೇಳಿ ಈ ಮೂಲಕ ಮನವಿಯನ್ನ ಮಾಡ್ತಾ ಇದ್ದೀವಿ. ಹೆಚ್ಚಿನ ಮಾಹಿತಿ ಏನಾದ್ರೂ ಬೇಕು ಅಂದ್ರೆ ನನ್ನ ಸಂಪರ್ಕ ಸಂಖ್ಯೆಯನ್ನ ನೋಟ್ ಮಾಡ್ಕೊಳ್ಳಿ, 9164040498. ಮತ್ತೊಮ್ಮೆ 9164049808. ಧನ್ಯವಾದಗಳು. ಸುತ್ತೂರಿನ ಐಸಿಎಆರ್ ಜೆಎಸ್ಎಸ್ ಕೃಷಿ ವಿಜ್ಞಾನ ಕೇಂದ್ರ, ಬೆಂಗಳೂರಿನ ಹೆಸರಘಟ್ಟದಲ್ಲಿರುವ ಪಶುಸಂಗೋಪನಾ ಶ್ರೇಷ್ಠತೆಯ ಕೇಂದ್ರ ಇವರ ಸಂಯುಕ್ತಾಶ್ರಯದಲ್ಲಿ ವೈಜ್ಞಾನಿಕ ಮತ್ತು ಲಾಭದಾಯಕ ಹೈನುಗಾರಿಕೆ, ಕುರಿ ಮೇಕೆ ನಾಟಿಕೋಳಿ ಸಾಕಾಣಿಕೆ ತರಬೇತಿಯನ್ನು ಇದೇ ತಿಂಗಳ 13ನೇ ತಾರೀಕಿನಿಂದ 15ನೇ ತಾರೀಕಿನವರೆಗೆ ಒಟ್ಟು 3 ದಿನಗಳ ಕಾಲ ಬೆಳಗ್ಗೆ 9:30 ಸಂಜೆ 5 ಗಂಟೆಯವರೆಗೆ ಏರ್ಪಡಿಸಲಾಗಿದೆ. ಈ ತರಬೇತಿಯ ವಿಶೇಷತೆಗಳೆಂದರೆ ಹೈನುಗಾರಿಕೆ, ಕುರಿ ಮತ್ತು ಮೇಕೆ ಸಾಕಾಣಿಕೆ ಯೋಜನೆಗಳು, ಮೇವು ಸೈಲೇಜ್ ಬಗ್ಗೆ ಮಾಹಿತಿ, ನಾಟಿಕೋಳಿ ಸಾಕಾಣಿಕೆ ಬಗ್ಗೆ ಮಾಹಿತಿ, ಪ್ರಗತಿಪರ ರೈತರ ತಾಕುಗಳಿಗೆ ಭೇಟಿ ನೀಡಲಾಗುವುದು, ತರಬೇತಿಯ ನಂತರ ಪ್ರಮಾಣ ಪತ್ರವನ್ನು ನೀಡಲಾಗುವುದು. ತರಬೇತಿ ನಡೆಯುವ ಸ್ಥಳ ಐಸಿಎಆರ್ ಜೆಎಸ್ಎಸ್ ಕೃಷಿ ವಿಜ್ಞಾನ ಕೇಂದ್ರ, ಸುತ್ತೂರು, ನಂಜನಗೂಡು ತಾಲೂಕು, ಮೈಸೂರು ಜಿಲ್ಲೆ. ಹೆಸರನ್ನು ನೋಂದಾಯಿಸಲು ತಮ್ಮ ಹೆಸರು ಹಾಗೂ ವಿಳಾಸವನ್ನು ವಾಟ್ಸ್ಆಪ್ ಅಥವಾ ಮೊಬೈಲ್ ಸಂದೇಶ ಟೈಪ್ ಮಾಡಿ ಕಳುಹಿಸಬೇಕು. ನೋಂದಾಯಿಸಲು ಮೊಬೈಲ್ ಸಂಖ್ಯೆ 9902441